ನನ್ನ ಕ್ಲಾಸ್ ನಿಲ್ಲಿಸಿ ನಾನು ಕೃಷಿಗೆ ಬಂದೆ ಸರ್. ತಾವು 11ನೇವರೆಗೆ ಓದಿದ್ರಿ, ಓದಿ ಕೆಲವೊಂದು ಕಾರಣಗಳಿಂದ ತೊಂದರೆ ಆಗಿದ್ದಕ್ಕಾಗಿ ಕೃಷಿಗೆ ಬಂದ್ರಿ, ಅಂದ್ರೆ 10ರಲ್ಲಿ 11 ಅಂತಾರೆ. ಅದೇ ತರ ತಾವು ಕೂಡ ಈ ಸಮಗ್ರ ಕೃಷಿ ಅಥವಾ ಈ ನೈಸರ್ಗಿಕ ಕೃಷಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡು 10ರಲ್ಲಿ ನೀವು ಒಬ್ಬರಾಗಿದ್ದೀರಿ. 10ರಲ್ಲಿ 11 ಅಂತಾರಲ್ಲ, ಸಾಕಷ್ಟು ಜನ ರೈತರಿದ್ದಾರೆ, ಆದ್ರೆ ಒಬ್ಬ ಈಗ ಬೇರೆಯದಕ್ಕಿಂತ ಭಿನ್ನ ಅಂತಾರಲ್ಲ, ಅದೇ ತರ ತಾವು ಒಬ್ಬ ರೈತರಾಗಿದ್ದೀರಿ. ಈಗ ಮೊದಲಿಗೆ ತಾವು ಒಣಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರ ಕೃಷಿ, ಈ ಒಣಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರ ಕೃಷಿ ಅಂದ್ರೆ ಏನು, ಇದರಲ್ಲಿ ತಾವು ಏನೇನ್ ಬೆಳಿತೀರಿ ಮತ್ತೆ ಯಾವ ರೀತಿ ಬೆಳಿತೀರಿ ಅದನ್ನ ಒಂದಿಷ್ಟು ಮಾಹಿತಿ ಮಾಡಿಕೊಡ್ಬೇಕು ನಮ್ಗೆ. ಅಂದ್ರೆ ಸರ್, ನಮ್ಮ ಜಮೀನು 22 ಎಕರೆ 30 ಗಂಟೆ ಇದ್ದು, ಇದು ಪೂರ್ಣವಾಗಿ ಒಣಬೇಸಾಯ ಇದೆ ಸರ್. ಒಣಬೇಸಾಯದಲ್ಲಿ ನಾವು ಪ್ರತಿ ಸಲ ನಾವು ಬೆಳಿ ತಗೋಬೇಕಾದ್ರೆ ಅಷ್ಟೇ ಸ್ವಲ್ಪ ಸ್ವಲ್ಪ ಬರ್ತಿತ್ತು, ಅದನ್ನ ನಾವು ಕೆಲವೊಂದು ತಾಂತ್ರಿಕತೆಗಳನ್ನ ಅಳವಡಿಸಿಕೊಂಡಿದ್ದು. ತಾಂತ್ರಿಕತೆ ಅಳವಡಿಸಿಕೊಂಡ್ರೆ ಮೊದಲು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಸರ್, ಆಮೇಲೆ ಬಿದ್ದ ಮಳೆ ನೀರು ಬಿದ್ದ ಸ್ಥಳದಲ್ಲಿ ಹಿಂಗು ಹಂಗ ಮಾಡುದು, ಆಮೇಲೆ ಜಮೀನುಗಳಿಗೆ ಪೂರ್ಣ ನಮ್ಮ ಆಯತಾಕಾರದ ಬದುಗಳನ್ನ ಮಾಡ್ಕೊಂಡೆ ಸರ್. ಈ ರೀತಿಯಾಗಿ ನಾವು ಮಾಡ್ಕೊಳ್ಳೋದ್ರೆ ಸ್ವಲ್ಪ ಇಳುವರಿಯಲ್ಲಿ ಅನುಕೂಲ ಆಯ್ತು. ಇನ್ನ ಉಳುಮೆ, ಬಡವನ ಉಳುಮೆಗೂ ಮತ್ತೆ ಶ್ರೀಮಂತರ ಗೊಬ್ಬರಿಗೂ ಸಮಾನ ಸರ್. ಆಮೇಲೆ ನಾವು ಉಳುಮೆ ಮಾಡೋದನ್ನ ಅದು ಬಹಳ ಒತ್ತು ಕೊಟ್ಟು ಉಳುಮೆ ಮಾಡ್ತೀವಿ ಸರ್. ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಒಂದ್ಸಲ ನೇಗಿಲು ಹೊಡೆದು ಒಂದ್ಸಲ ಹರಿಗೆ ಆಮೇಲೆ ಬಿತ್ತನೆಗೆ ಇದು ಮಾಡ್ಕೋತಾರೆ, ಹಂಗಿಲ್ಲ. 7 ಸಲ ಹರಿಗೆ, 7 ಸಲ ಅದನ್ನ ಮಣ್ಣನ್ನು ನಾವು ಹದಗೊಳಿಸ್ತೀವಿ ಸರ್. 3 ಸಲ ನೇಗಿಲಾಗಬೇಕು, 7 ಸಲ ಹರಿತಿ ಆಗ್ಬೇಕು ಬಿತ್ತನೆ ಪೂರ್ವದಲ್ಲಿ. ಈ ರೀತಿ ಮಣ್ಣು ಹದ ಮಾಡಿಕೊಂಡು, ಬರೀ ಮಣ್ಣು ಹದ ಮಾಡ್ಕೊಳ್ಳೋದಲ್ಲ, ಮಳೆ ಪೂರ್ವದಲ್ಲಿ ಮಳೆ ಆಗಬೇಕು ಮುನ್ಸೂಚನೆ ಇನ್ನೊಂದು 15 ದಿವಸ ಅಂದ್ರೆ ನಾವು ಚೌಕು ಮಡಿಗಳನ್ನು ಮಾಡ್ತೇವೆ ಸರ್. ಬಿದ್ದಂತ ಮಳೆ ನೀರು ಬಿದ್ದ ಸ್ಥಳದಲ್ಲಿ ಹೆಂಗಬೇಕು, ಆಮೇಲೆ ಮೊದಲೇ ಬಿದ್ದನೆ ಮಧ್ಯೆ ಮಳೆ ಬರೋದನ್ನ ನಾವು ಸಾಂಡ್ ಬಂದೋಬಸ್ತ್ ಪ್ಯಾಕ್ ಮಾಡಿರ್ತೇವೆ ಸರ್. ಯಾವುದೇ ರೀತಿ ನಮ್ಮ ಹೊಲ ನೀರನ್ನ ಹೊರಗಡೆ ಹರಿದು ಹೋಗಬಾರದು, ಯಾಕಂದ್ರೆ ನಮ್ಮದು ಮೊದಲೇ ಜಮೀನು ಒಣಬೇಸಾಯ ಇದ್ದ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಆ ಸಾಂಡ್ನ ಕಟ್ಟಿರ್ತೀವಿ. ಯಾವಾಗ ಒಂದು ನೀರು ಪೂರ್ಣ ಪ್ಲೇನ್ ಆಗಿ ನೀರು ಆಡಿ ಹೋಯ್ತು ಆವಾಗ ಸಾಂಡ್ ಕುಲ್ಲ ಮಾಡಿಬಿಡ್ತೇವೆ ಸರ್. ಆಮೇಲೆ ಬರು ಬಂದ್ಕೊಳ್ಳೆ ನಾವು ಬಿತ್ತನೆ ಪ್ರಾರಂಭ ಮಾಡ್ತೀವಿ. ಆಮೇಲೆ ಬಿತ್ತನೆ ಹ್ಯಾಂಗ ಮಾಡ್ತೀವಿ ಒಣಬೇಸಾಯದಲ್ಲಿ ಅಂದ್ರೆ, ನಾವು ಈಗ ನಿಮ್ಗೆ ಹೇಳಿದ 2003 ರಸನೆ ಮಾಡ್ಕೊತೀವಿ, ಅಲ್ಲಿಂದ ನಾವು ಸಾವಯವ ಮಾಡ್ತೀವಿ ಒಂದು. ಆಮೇಲೆ ನಮ್ಮಲ್ಲಿ ಸಾಕಷ್ಟು ತ್ಯಾಜ್ಯ ವಸ್ತುಗಳು ಸಿಗುತ್ತೋ, ಯಾವುದೇ ಒಂದು ಕಡ್ಡಿ ಸಹ ಸುಡಂಗಿಲ್ಲ ಸರ್. ಏನ್ ಎಷ್ಟೇ ತ್ರಾಸ ಆದ್ರೂ ಆಳುಗಳು ತಗೊಂಡು ಸ್ವತಃ ನಾವು ಮನೆಯವ್ರು ತಗೊಂಡು ಎಲ್ಲ ಕಡೆ ಒಂದು ಕಡೆ ಗುಪ್ಪಿ ಮಾಡ್ಕೊಂಡು ನಡಪ್ ಕಾಂಪೋಸ್ಟ್ ಮಾಡ್ಕೊಂಡಿದ್ದೀನಿ ಸರ್ ಪ್ರತಿ ವರ್ಷದ್ದು. ಆಮೇಲೆ ಪ್ರತಿ ವರ್ಷದ ಬೇರೆ ಬೇರೆ ನಡಪ್ ಕಾಂಪೋಸ್ಟ್ ಮಾಡ್ಕೊಂಡು ಆ ಗೊಬ್ಬರನ ಬಳಕೆ ಮಾಡ್ಕೋತೀನಿ. ಆಮೇಲೆ ಇನ್ನೊಂದು ರಾಸಾಯನಿಕ ಒಂದು ಕಾಳು ಸಹ ಬಳಕೆ ಮಾಡ್ಕೊಳ್ಳಂಗಿಲ್ಲ. ಇಲ್ಲಿ ಹಿಟ್ನಾಳಿ ಫಾರ್ಮದಲ್ಲಿ ಸಿಗುವಂತಹ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೋತೀನಿ. ಆಮೇಲೆ ಮೊದಲಾಗಿ ಬಿತ್ತನೆ ಪೂರ್ವದಲ್ಲಿ ಬೀಜನ ಗಟ್ಟೀಕರಣ ಮಾಡ್ತೀನಿ ಸರ್. ಬೀಜ ಹಾರ್ಡಿಂಗ್ ಅಂತಾರೆ, ಬೀಜ ಗಟ್ಟೀಕರಣ ಮಾಡ್ಕೊಂಡು ಆಮೇಲೆ ಅದಕ್ಕೆ ಜೈವಿಕ ಗೊಬ್ಬರಗಳಿಂದ ಟ್ರೈಕೋಡರ್ಮ್ ಆಗಿರ್ಬೋದು, PSP ಆಗಿರ್ಬೋದು, ಅಜಸ್ಪರಿಮ್ ಆಗಿರ್ಬೋದು, ಇವು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡ್ತೀನಿ. ಬೀಜೋಪಚಾರ ಮಾಡಿದ್ರೆ ಏನ ಸರ್, ಆ ಬೀಜಕ್ಕೆ ಒಂಥರ ಕೋಟಿಂಗ್ ಆಗಿಬಿಡ್ತದೆ ಸರ್ ಪೂರ್ಣ. ನಮ್ಮ ಬೀಜ ಅನ್ನೋದೇ ಗೊತ್ತಾಗೋದಿಲ್ಲ ಬೀಜ ಆರದ ಕೂಡಲಿ. ಆ ರೀತಿಗೆ ನಾವು ಬೀಜೋಪಚಾರ ಮಾಡಿ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರ ಮಾಡಿ ಆಮೇಲೆ ಸಾಲಿನ ಅಂತರ, ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಅತಿ ಹತ್ತಿ ಸಾಲ ಹಿಡಿದ್ರಿಂದ ಇಳುವರಿ ಹೆಚ್ಚು ಬರ್ತದ ಮತ್ತು ಮೇವು ಹೆಚ್ಚಾಗ್ತದ ಇಳುವರಿ ಕಡಿಮೆ ಆಗ್ತದ. ಅದ ಸಂಬಂಧ ನಾವ್ ಏನ್ ಮಾಡ್ಕೊಂಡ್ವಿ, ಸಾಲಿನ ಸಾಲಿಗೆ ಸ್ವಲ್ಪ 2 ಇಂಚ್ ಅಂತರ ಇಟ್ಕೊಂಡ್ವಿ ಸರ್. ನಮ್ಗೆ ಕಾಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಗೆ ಮೇವು. ಯಾಕಂದ್ರೆ ನಮ್ಮಲ್ಲಿ ಆಡುಗಳದವು, ಎಮ್ಮಿದವು, ಎತ್ತುಗಳದ ಆಕಳುಗಳು, ಆ ಉದ್ದೇಶದಿಂದ ಮೇವುಕ್ಕೂ ಮತ್ತು ಕಾಳು ಎರಡಕ್ಕೂ ನಾವು ಹೆಚ್ಚು ಒತ್ತು ಕೊಟ್ಟು ಇದು ಮಾಡ್ಕೋತೀವಿ. ಆಮೇಲೆ ಇನ್ನು ಒಣಬೇಸದಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಬೆತ್ತನೆ ಆದ ಕೂಡಲೇ ನಾವು ಅಲ್ಲಿದ್ದಂತ ಕಸ ಕಡ್ಡಿಗಳನ್ನ ಸ್ವತಃ ನಾವೇ ನಿರ್ವಹಣೆ ಮಾಡ್ತೇವೆ. ನಿರ್ವಹಣೆ ಮಾಡ್ತೇವೆ ಹೆಂಗಪ್ಪ ಅಂತಂದ್ರೆ, ನಾವು ಕಳೆ ಬೆಳೆಗೆ ಹಾನಿ, ಅನಕ್ಷರತೆ ಬಾಳೆಗೆ ಹಾನಿ ಅನ್ನುವಂಗ ನಾವು ಯಾವುದೇ ನಮ್ಮ ಜಮೀನಲ್ಲಿ ಬಂದ್ರೂ ಯಾವುದೇ ರೀತಿ ಕಳೆಗಳನ್ನು ಇಡುವುದಿಲ್ಲ. ದನಕರಗಳಿಗೆ ಮೇವಾಗುವಂತ ಕಳೆಗಳನ್ನ ತಂದು ದನಕರಿಗೆ ಮೇವು ಮಾಡ್ತೇವೆ. ಅವಾಗ ದನಕರಗಳಿಗೆ ಕಳೆ ಆಗಲಾರದಂತ ಕಳೆಗಳನ್ನ ಅಲ್ಲೇ ಕಿತ್ತು ಅಲ್ಲೇ ಬಡ್ಡಿಗೆ ಮಲ್ಚಿಂಗ್ ಅಂತ ಮಾಡಿಬಿಡ್ತೇವೆ. ಇದು ಒಂದು. ಆಮೇಲೆ ಇನ್ನೊಂದು, ತೇವಾಂಶ ನಿರ್ವಹಣೆ ಮಾಡ್ಕೋತೀವಿ ಸರ್. ನಮ್ಮಲ್ಲಿ ಯಾವುದೇ ಹಿಂಗಾರಿ ಆಗಿರ್ಬೋದು, ಮುಂಗಾರಿ ಆಗಿರ್ಬೋದು. ಕೆಲವೊಬ್ಬ ರೈತರು ನಮ್ಮ ತೋಟಕ್ಕೆ ಬಂದ್ರೆ ಇಷ್ಟೆಲ್ಲ ಹಸಿ ಅದ ಮತ್ತೆ ಇವ್ರು ನಡಬರ್ಕ್ ಬೋಧ ಹಾಕ್ತಾ ಇರ್ತಾರೆ. ಆ ಬೋಧಿನ ಮಹತ್ವ ಅದು ನಮಗೆ ಗೊತ್ತದ ಸರ್. ಆಮೇಲೆ ಕೆಲವೊಬ್ಬರು ರೈತರು ಕ್ವಶನ್ ಮಾಡಿ ಕೇಳ್ತಾರೆ, ನಮ್ಮ ತೋಟಕ್ಕೆ ಬಂದಾಕ್ರೆ ಇಟ್ಟೆಲ್ಲ ಹಸಿ ಇರಕ್ಕೆ ನೀವು ಬೋಧಿ ಯಾಕೆ ಮಾಡ್ತೀರಿ ಅದನ್ನು. ಒಂದು, ನಾವು ನೀರು ಬಿಟ್ಟದ್ದು ನೀರು ಉಣಿಸೋದಕ್ಕಿಂತ ನೈಸರ್ಗಿಕವಾಗಿ ತೇವಾಂಶ ನೀರು ಕೊಡ್ಬೇಕು. ಆವಾಗ ಆ ಬೆಳೆನ ಒಳ್ಳೆ ಇಳುವರಿ ಕೊಡ್ತಂದು ನಾವು ಎಡಿಕುಂಟಿ ಆದ ಕೂಡಲೇ ಮತ್ತೆ ಬೋಧ ಸಾಲ ಮಾಡ್ತೀವಿ ಸರ್. ಬೋಧ ಸಾಲ ಮಾಡ್ತೀವಿ. ಇನ್ನ 1 ಇಂಚ್ ನೀರು ನಮ್ಮ ಬೋರಿಗೆ 450 ಫುಟ್ ಇದ್ರೆ 1 ಇಂಚ್ ನೀರಿದೆ. ಆ ನೀರನ್ನ ಸಾಲ ಬಿಟ್ಟು ಸಾಲಿಗೆ ಹಚ್ಚಿ ಸರ್. ಆಮೇಲೆ ನಮ್ಗೆ ನೀರು ಉಳಿತಾಯ ಆಗಬೇಕು, ಆಮೇಲೆ ಭೂಮಿಗೆ ನೀರು ಉಣಿಸಂಗಾಗಬೇಕು. ಆ ಉದ್ದೇಶ ನಾವು ಒಣಬೇಸಾಯ ಮಾಡ್ಕೋತೀವಿ. ಈಗ ತಾವು ಹೇಳಿದ್ರಿ ಒಣಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರ ಕೃಷಿ ಅಂತ ಹೇಳಿ. ಈಗ ಈ ಸುಸ್ಥಿರ ಕೃಷಿಯಲ್ಲಿ ತಾವು ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಈಗ? ಸುಸ್ಥಿರ ಕೃಷಿಯಲ್ಲಿ ಸರ್ ಅಂದ್ರೆ ನಾವೊಂದು ಮೊದಲು ಬೆಳೆ ಮಾಡೋ ಮುಂಚಿತವಾಗಿ ನಾವೊಂದು ಪ್ಲಾನ್ ಅನ್ನು ಮಾಡ್ಕೋತೀವಿ ಸರ್. ಮುಖ್ಯ ಬೆಳೆ ಯಾವುದು, ಅದ್ರ ಜೊತೆ ಉಪ ಬೆಳೆಗಳು ಯಾವುವು, ಅಂದ್ರೆ ಒಂದ್ ಬೆಳೆ ಮಾಡ್ಬೇಕಾದ್ರೆ ಅದ್ರ ಜೊತೆ 8 ಬೆಳೆನ ನಾವು ಮಿಶ್ರ ಮಾಡಿರ್ತೀವಿ ಸರ್. ಅಂದ್ರೆ ಉದಾಹರಣೆಗೆ ಈ ಬೆಳೆ ಮಿಶ್ರಣ ಮಾಡೋ ಮುಖ್ಯ ಉದ್ದೇಶ ಅಂತಂದ್ರ ಮಣ್ಣಿನ ಫಲವತ್ತತೆಯನ್ನ ನಿರಂತರವಾಗಿ ಇರ್ತಾ ಹೋಗ್ತದೆ ಸರ್. ಮಣ್ಣ ಭೂ ಫಲವತ್ತತೆ ಹಂಗ ಇರ್ತಾ ಹೋಗ್ತದಲ್ಲ, ಹಂಗ ಇಳುವರಿನೂ ನಮ್ಗೆ ಜಾಸ್ತಿ ಆಕೋತ ಹೋಗ್ತದೆ. ಕೆಲವೊಬ್ಬ ರೈತರು ಬಂದಂದ್ರು ಇವ್ರ ಏನಪ್ಪ ಹೊಲಗೆಲ್ಲ ಚಿತ್ರ ತೆಗೆದ್ರೆ ಒಂದೊಂದರ ಬೆಳೆನ ಮಾಡ್ಯಾರ, 2 ಸಲ ಒಂದೊಂದು ಬ್ಯಾರೆನೆ, ಒಂದೊಂದು ಸಲ ಒಂದೊಂದು ಬ್ಯಾರೆ ಮಾಡಿ ತಲೆ ಕೆಟ್ಟದ ಇರುತ್ತೆ. ಆಮೇಲೆ ಅವರಿಗೆ ರಾಶಿ ಟೈಮ್ದಾಗ ಮಾತಾಡಿದ ಅವರಿಗೆ ಸ್ವಲ್ಪ ಅನುಭವ ಆಗಲಿ ಅನ್ನೋ ಉದ್ದೇಶ ರಾಶಿ ಟೈಮ್ದಾಗ ಬಂದು ಜೋಳದ ಇಷ್ಟ ಆಯ್ತು, ಹವೇಜದ ಇಷ್ಟ ಆಯ್ತು, ಮೆಕ್ಕೆ ಸಿಗಲ್ಲ, ಈ ರೀತಿ ಮಾಡ್ಕೋತೇವ ತಂದು ಅವರು ಒಂದು ಆಕ್ಷೇಪಣೆ ಮಾಡಿದ್ರು. ಇದು ಸುಸ್ಥಿರ ಕೃಷಿ ತತ್ವ ಏನದಪ್ಪ ಅಂತಂದ್ರ, ನೈಸರ್ಗಿಕ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ನಿರಂತರವಾಗಿ ಇಳುವರಿಯನ್ನು ಏರ್ತಾ ಹೋಗುತ್ತೆ ಸರ್, ಇದು ಸುಸ್ಥಿರ ಕೃಷಿ ತತ್ವ. ಈಗ ಶೆಟ್ಟಪ್ಪ ನಾವಿಯವರೇ ತಾವು ಹೇಳ್ತಾ ಇದ್ರಿ ಒಣ ಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರ ಕೃಷಿ ಅಂತ ಹೇಳಿ, ಈ ಸುಸ್ಥಿರ ಕೃಷಿಯಲ್ಲಿ ತಾವೇ ಹೇಳಿದ್ರಿ ಈಗ, ಯಾಕಂದ್ರೆ ನಾವು ಈಗ ಒಂದು ಉನ್ನತ ಮಟ್ಟಕ್ಕೆ, ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರಿದಾಗ ಹೊಗಳೋದನ್ನು ಸಮಾಜನೇ. ನೀವು ಏನೇ ಒಂದಿಷ್ಟು ಕೆಲವೊಂದು ತಿಳಿಯದೇ ಆಗ್ಲಿ ತಿಳಿದು ಆಗ್ಲಿ ಕೆಲವೊಂದು ಸಹವಾಸ ದೋಷದಿಂದ ಆಗ್ಲಿ ನಾವು ಕೆಳಗಡೆ ಇಳಿದಾಗ, ಅಂದ್ರೆ ಸ್ವಲ್ಪ ಸಾಲ ಅದು ಜಾಸ್ತಿ ಆದಾಗ ತೆಗಳೋದನ್ನು ಸಮಾಜನೇ. ಆದ್ರೆ ತಾವು ಹೇಳೋ ಪ್ರಕಾರ ಸಮಾಜ ಏನೇ ಅನ್ಲಿ ಆದ್ರೆ ನಾವು ನಮ್ಮ ಗುರಿ ಮತ್ತು ನಮ್ಮ ನಿರ್ಧಾರ ದೃಢವಾಗಿರ್ಬೇಕು, ದೃಢವಾದ ಸಂಕಲ್ಪ ಇರಬೇಕು ಅಂತೀರಿ, ತುಂಬಾ ಸಂತೋಷ. ಮತ್ತೆ ಈಗ ಇದರಲ್ಲಿ ತಾವು ಎಷ್ಟು ತರ ಬೆಳೆಗಳನ್ನ ಬೆಳೆದುಕೊಂಡಿದ್ದೀರಿ ಈಗ? ಅಂದ್ರೆ ಸರ್, ನಾವು ಮುಂಗಾರಿಗೆ 9 ತರದ ಧಾನ್ಯ, ಮುಖ್ಯ ಮುಂಗಾರಿ ನಾವು ಚಜ್ಜಿನ ತಗೊಂಡೇವ ಅಂದ್ರೆ ಅದ್ರ ಜೊತೆ 8 ತರದ ಧಾನ್ಯಗಳನ್ನ ಮಿಕ್ಸ್ ಮಾಡ್ತೇವೆ. ಆಮೇಲೆ ತೊಗರಿ ತಗೊಂಡೇವ ಅಂದ್ರೆ ಮರಿ ಅದ್ರೊಳಗೂ 8 ತರ ಧಾನ್ಯ ಮಿಕ್ಸ್ ಮಾಡ್ತೇವೆ. ಆಮೇಲೆ ನಾವು ಏಕ ಬೆಳೆ ಪದ್ಧತಿಯನ್ನು ಎಂದೂ ಬೆಳೆದಿಲ್ಲ ಸರ್. ಈಗ ನೀವು ಧಾನ್ಯಗಳನ್ನ ಮಿಕ್ಸ್ ಮಾಡ್ತೇನೆ ಅಂತ ಹೇಳಿದ್ರಿ, ಈ ರೀತಿ ಧಾನ್ಯಗಳನ್ನ ಮಿಕ್ಸ್ ಮಾಡಿ ಬೆಳೆಯೋದ್ರಿಂದ ಜಮೀನಕ್ಕೂ ಮತ್ತು ನಮ್ಮ ರೈತರಿಗೂ ಆಗುವಂತ ಲಾಭ ಏನದಂತಿರಿದ್ರಾಗ? ಇದು ಬಹಳ ಮುಖ್ಯ ಸರ್, ನೀವು ಕೇಳುವ ಮಾತನ್ನ. ಮಿಶ್ರ ಬೆಳೆ ಬೆಳೆಯೋದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಿಸ್ತದೆ ಸರ್. ಆಮೇಲೆ ಈ ಸಲ ಬೇರೆ ಈ ಸ್ಥಳದಲ್ಲಿ ಹಾಕಿದ್ವಿ ಅಂದ್ರೆ ಆ ಸ್ಥಳದಲ್ಲಿ ಮತ್ತೊಂದ್ ಸಲ ಬೇರೆ ಬೆಳೆ ಬರ್ತದೆ, ಹಿಂಗಾಗಿ ಭೂ ಫಲವತ್ತತೆ ಹೆಚ್ಚಾಗ್ತದ. ಆಮೇಲೆ ನಮಗ ಬೇರೆ ಬೇರೆ ತರದ ಮೇವು ಬರುತ್ತೆ ಸರ್, ಮೇವಿನ ಉದ್ದೇಶಕ್ಕೆ ಮುಖ್ಯವಾಗಿ ಅಂದ್ರೆ. ಆಮೇಲೆ ಬೇರೆ ಬೇರೆ ತರದ ಕಾಳುಗಳು ಬರುತ್ತವೆ ಸರ್, ಈ ಸದ್ ಮಿಶ್ರ ಬೆಳೆ ಮಾಡೋದ್ರಿಂದ ಇಷ್ಟ ಅನುಕೂಲತೆ ಆಗುತ್ತೆ ಸರ್. ಅಂದ್ರೆ ಮಿಶ್ರ ಬೆಳೆ ಮಾಡೋದ್ರಿಂದ ಒಂದು ಭೂಮಿನೂ ಫಲವತ್ತಾಗಿ ಉಳಿತದೆ, ಅದರ ಜೊತೆಗೆ ಮೇವುನು ಆಗ್ತೈತಿ, ಮತ್ತೆ ನಮ್ಮ ಜಮೀನು ಕಾಳು ಆಮೇಲೆ ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದು ಬೆಳೆ ನಮಗೆ ಲಾಭವನ್ನು ತಂದು ಕೊಡ್ತದೆ ಅಂತ ಹೇಳ್ತೀರಿ. ಈಗ ತಾವು ಹೇಳುವಂತ ಇದರಲ್ಲಿ ಅದರ ಜೊತೆಗೆ ತಾವು ಮಿಶ್ರ ತರಕಾರಿಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಮಿಶ್ರ ತರಕಾರಿ ಬೆಳೆಗಳಂದ್ರೆ ತಾವು ಯಾವ ರೀತಿ ಬೆಳಿತೀರಿ? ಬೆಳಿಬೇಕಾದ್ರೆ ಅದಕ್ಕೆ ಏನಾದ್ರೂ ಇಷ್ಟೇ ಜಮೀನ್ ಅಂತ ಏನಾದ್ರೂ ಮೀಸಲಿಟ್ಟಿದ್ದಾರೆ, ಅಥವಾ ಅದಕ್ಕೆ ಏನಾದ್ರೂ ಭೂಮಿಯನ್ನ ಉಳುಮೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಏನಾದ್ರೂ ಒಂದು ನಿಮ್ಮದೇ ಆದಂತ ಒಂದು ಪದ್ಧತಿ ಇದೇನಾ? ಹೇಗೆ ತಾವು ಕೇಳುವ ಮಾತ ಅತಿ ಬಹಳ ಮುಖ್ಯ ಸರ್. ತರಕಾರಿ ಅಟ್ಟ ಸೂಕ್ಷ್ಮ ಬೆಳೆ ಇನ್ಯಾವುದಲ್ಲ, ನಾವು ತರಕಾರಿ ಮಾಡಬೇಕಾದ್ರೆ ನಾವು ನಮ್ಮ ನೀರಿನ ಕೆಪಾಸಿಟಿ ನೋಡ್ಕೋತೀವಿ ಸರ್. ಯಾಕಂದ್ರೆ ಮೊದಲೇ ನಮ್ಮಲ್ಲಿ ಒಣಬೇಸಾಯ, ನಿಮ್ಮ ನೀರ್ ಎಲ್ಲಿವರೆಗೆ ತಡಬಹುದು ಅನ್ನೋದು, ಆ ನೀರ್ ತಡೆಯೋದ್ರೊಳಗೆ ಯಾವ್ಯಾವ ಬೆಳೆಯನ್ನು ಮಾಡ್ಕೋಬೇಕು ಅನ್ನೋದು. ಆಮೇಲೆ ನಮ್ಮಲ್ಲೇ ವಿಶೇಷವಾಗಿ ಹೇಳ್ಬೇಕಂದ್ರೆ ಛೋಟಾ ಕೋಲಾರ್ ಅಂತಾರೆ ಸರ್ ಇಂಚಗೇರಿ, ಯಾಕಂದ್ರೆ ಅಲ್ಲಿ ಬೆಳೆ ಸಿಕ್ಕಾಪಡಿ ಟೊಮ್ಯಾಟೋ ಹಾಗ್ಲ ಹೀರಿ ಬದ್ನೆ ಈ ರೀತಿ ತರಕಾರಿಗೆ ನಮ್ಮ ಇಂಚಗೇರಿ ಸ್ವಲ್ಪ ನೀರಿದ್ರು ಮುಂದುವರಿದ ಸಂಬಂಧ ನಾವೇನ್ ಮಾಡ್ತೀವಿ, ನಾವು ಈ ಸಲ ನಮ್ಮ ನೀರಿನ ಕೆಪಾಸಿಟಿ ಎಷ್ಟು, ಆಮೇಲೆ ಎಲ್ಲಿವರೆಗೆ ನೀರ್ ತಡಿಬಹುದು ಅನ್ನೋ ಉದ್ದೇಶ ಅಂದ್ರೆ ನಾವೊಂದು ಪ್ರಯೋಜನ ಮಾಡ್ಕೊಂಡಿದ್ವಿ. ಉದಾಹರಣೆಗೆ ಒಂದು ಟೊಮಾಟೋನ ತಗೊಂಡೇವ ಅಂದ್ರೆ ಟೊಮಾಟೋ ಒಳಗೆ ಸುಮಾರು ಒಂದು 18 ತರದ ಉಪ ತರಕಾರಿಗಳನ್ನ ಮಾಡ್ಕೊಂಡಿದ್ವಿ ಸರ್. ಈ ನೋಡ ಮುಖ್ಯ ಬೆಳೆ ಟೊಮಾಟೆ ಆದ್ರೆ ಟೊಮಾಟೋ ಜೊತೆ ಟೊಮಾಟೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಮೂಲಂಗಿನ ಹಾಕೋತೀವಿ, ಸಬ್ಬಸಿ ಹಾಕೋತೀವಿ, ಆಮೇಲೆ ಮೆಂತಿನ ಚೆಲ್ತೀವಿ, ಆಮೇಲೆ ಅಲ್ಲಲ್ಲಿ ಉಳ್ಳಿಗಡ್ಡೆ ಹಾಕೋತೀವಿ, ಪಾಲಕ್ ಹಾಕೋತೀವಿ, ಹವೀಸ್ ಹಾಕೋತೀವಿ, ಈ ತರ 16 ತರದ ಧಾನ್ಯಗಳನ್ನ ಅದ್ರೊಳಗೆ ಬೀಜನ ಉರಿತೀವಿ. ಅಂದ್ರೆ ನಮ್ಮ ಮುಖ್ಯ ಉದ್ದೇಶ ಒಂದ್ ವೇಳೆ ನಮಗೆ ತರಕಾರಿ ಟೊಮ್ಯಾಟೋ ಧಾರಣೆ ಸಿಗದೇ ಇದ್ರು ಅಲ್ಲಿವರೆಗೆ ನಮ್ಗೆ ಈ ಉಪ ಬೆಳೆಗಳು ನಮ್ಗೆ ಒಂದು ಆದಾಯ ತರ್ತಾವ. ಆಮೇಲೆ ಒಂದು ಆದಾಯ ತರದು ಅದರಲ್ಲಿ ಮುಖ್ಯವಾಗಿ ಅಲ್ಲದೆ ಟೊಮ್ಯಾಟೋಗೆ ಬರುವಂತ ರೋಗ ಮತ್ತು ಕೀಟಗಳನ್ನು ತಡಿಲಿಕ್ಕೆ ಬಹಳಷ್ಟು ಮದ್ದು ಅದರ. ಆಮೇಲೆ ಸುಮಾರು ಈಗ ಹೋದ ಸಲ ನಾನು 2013-14 ಸಾಲಿಗೆ ಒಂದು ಲೆಕ್ಕಾಚಾರ ತೆಗೆದಾಗ್ರೆ ಇಲ್ಲೇ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಬಂದಿರು ಮೂರ್ನಾಲ್ಕ ಜಿಲ್ಲಾ, ಅವರು ಒಂದು ಕುಲಂಕುಷವಾಗಿ ಪರೀಕ್ಷೆ ಮಾಡಿದ್ರು ಯಾಂಗ್ರಿ ಏನು ತಂದು. ಅವಾಗ ನಾ ಹೇಳಿದ ಲೆಕ್ಕಾಚಾರ ಔಷಧಿ ಎಷ್ಟು ಸಿಂಪರಣೆ ಮಾಡ್ದ, ಆಮೇಲೆ ನನಗೆ ನಿವ್ವಳ ಲಾಭ ಎಷ್ಟಾಯ್ತು ಅನ್ನೋದ್ರ ಬಗ್ಗೆ ಅವಾಗ ಅವರು ವಿಜ್ಞಾನಿಗಳು ಬಹಳಷ್ಟು ಸಂತೋಷ ಪಟ್ಟರು ಸರ್. ಈಗ ವಿಜ್ಞಾನಿಗಳು ಕೂಡ ತಾವು ಬೆಳೆದಂತ ಬೆಳೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರಿ. ಈಗ ಅದರ ಜೊತೆಗೆ ತಾವು ಈ ಕೋಳಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಅದರ ಜೊತೆಗೆ ಹೈನುಗಾರಿಕೆನೂ ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮೊದಲಿಗೆ ತಾವು ನಮ್ಗ ಈ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡ್ತೀರಿ ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡ್ಕೊಡ್ಬೇಕು ನಮ್ಗೆ? ಹೌದು ಸರ್, ಕೋಳಿ ಸಾಕಾಣಿಕೆಯನ್ನು ನಾನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಮಾಡಿದೆ ಸರ್. ಅವಾಗ ಡಾಕ್ಟರ್ RB ಬೆಳ್ಳಿ ಸರ್ ಮಾರ್ಗದರ್ಶನ ಸರ್, ದೊಡ್ಡ ಪ್ರಮಾಣದ ಮಾಡೋಕ್ಕಿಂತಲೂ ಸ್ವಲ್ಪದ್ರಾಗಿ ಮಾಡಿ ನೋಡ್ಕೊಡ್ರಿ ತಂದು. ಆಮೇಲೆ ನಾನು ಬಾಯ್ಲರ್ ಮಾಡಬೇಕಂತ ಮಾಡಿದೆ ಸರ್. ಬಾಯ್ಲರ್ ಮಾಡಬೇಕಂದ್ರೆ ಸ್ವಲ್ಪ ಬ್ಯಾಂಕ್ ಲೋನ್ ಸಮಸ್ಯೆ ಆಗಲಿಕ್ಕೆ ಬೇಡಪ್ಪ ತಂದು ನಾನು ಈ ನಮ್ಮ ನಾಟಿ ತಳಿ ಒಳಗೆ ನೋಡಬೇಕು ಏನು ಪ್ರಯೋಗ ತಂದು 10 ಕೋಳಿ ಒಂದು ಹುಂಜನ ಕೊಂಡ್ಕೊಂಡೆ ಸರ್. 10 ಕೋಳಿ ಒಂದು ಹುಂಜನ ಕೊಂಡ್ಕೊಂಡು ಸಿಸ್ಟಮೆಟಿಕ್ ಆಗಿ ಶೆಡ್ ಅನ್ನ ಮಾಡ್ಕೊಂಡೆ ಸರ್. ಸಿಸ್ಟಮೆಟಿಕ್ ಶೆಡ್ ಅಂದ್ರೆ 4 ಫೂಟ್ ಅಗಲ 8 ಫೂಟ್ ಉದ್ದ 2 ಖಾನೆ ಆಗ್ಬೇಕು, ಮೇಲ್ಗಡೆ 100 ಕೆಳಗಡೆ 100 ಹಿಡಿಬೇಕು. ಆ ಉದ್ದೇಶ ಮಾಡ್ಕೊಂಡು 10 ಕೋಳಿ ಒಂದು ಹುಂಜನ ಬಾರಿ ಪ್ರಫುಲ್ಲವಾಗಿ ನಾನು ಲಾಭದಾಯಕ ಮಾಡಿಕೊಟ್ಟೆ ಸರ್. ಮೊಟ್ಟೆ ಅಲ್ಲದೆ ಮರಿ ಉತ್ಪಾದನೆ ಆಯ್ತು, ಮರಿ ಉತ್ಪಾದನೆ ಅಲ್ಲದೆ ನನಗೆ ಗೊಬ್ಬರದ ಬಹಳ ಉತ್ಪಾದನೆ ಆಯ್ತು. ಈ ರೀತಿ ಆಗುದರಿಂದ ಮತ್ ನಾನು 40 ಕೋಳಿ 4 ಹುಂಜ ತಂದೆ ಸರ್. ಈ ಒಟ್ಟು 5 ಹುಂಜ 50 ಕೋಳಿಗಳು ಸರ್. 50 ಕೋಳಿಗಳು ನಮ್ಮ ನಾಟಿ ತಳಿಗಳು ಅಂದ್ರೆ ನಮ್ಮ ದೇಶಿ ತಳಿಗಳ ಕೋಳಿಗಳು ಅವನ್ನ ಮಾಡ್ಕೊಂಡೆ ಸರ್. ಈ ಸದ್ಯ ನೋಡಿ ನಮ್ಮಲ್ಲಿ ಜವಾರಿ ಕೋಳಿಗಳೇ ಬಹಳಷ್ಟು ಕಡಿಮೆ, ಬೇರೆ ಕಡೆಯಿಂದ ಬಾಯ್ಲರ್ ಕೋಳಿಗಳು ಬರ್ತಾವ. ಒಂದು ಮೊಟ್ಟೆ 5 ರೂಪಾಯಿಗೆ ಮಾರ್ತದೆ ಸರ್. ಆಮೇಲೆ ಒಂದು ಕೋಳಿ ತಿಂಗಳೊಳಗ 16-18 ಮೊಟ್ಟೆ ಹಾಕ್ತದ. ಆಮೇಲೆ ನಮ್ಮ ಕೋಳಿಗೆ ಮತ್ತೆ ಬೇರೆದವ್ರ ಕೋಳಿಗೆ ಒಂದು ವ್ಯತ್ಯಾಸ ನೋಡಿದ್ರೆ ಬೇರೆದವ್ರ ಕೋಳಿ ಅದನ್ನು ಜವಾರಿ ತಳಿನಿ, ಆದ್ರೆ 12-14 ಅಷ್ಟೇ ಆಗ್ತದೆ. ಯಾಕಂದ್ರೆ ನಾವು ಕೋಳಿಗೆ ಸಂಬಂಧಪಟ್ಟಂಗ ಆಹಾರಗಳನ್ನು ಲಘು ಪೋಷಕಾಂಶಗಳಾಗುದು, ಆಮೇಲೆ ನಮ್ಮಲ್ಲಿರುವಂತ ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಎಲ್ಲ ಮಿಕ್ಸ್ ಮಾಡಿ ಆಹಾರ ಕೊಡ್ತೀವಿ. ಈ ರೀತಿಯಾಗಿ ಇದು ಒಂದು ಆಹಾರ ಕೊಟ್ಟದಲ್ಲದೆ ನಾವು ಆಹಾರದಲ್ಲಿ ಖರ್ಚು ಕಡಿಮೆ ಮಾಡ್ಕೋತೀವಿ. ಯಾಕಂದ್ರೆ ಎಲ್ಲರನ್ನ ಹೊರಗಿನ ತರೋದಲ್ಲ, ನಮ್ಮ ಸುಸ್ಥಿರ ಕೃಷಿ ಅಂದ್ರೆ ನಮ್ಮಲ್ಲೇ ಸಾಕಷ್ಟು ಬೆಳೆದಿರ್ತದೆ, ಅದನ್ನೇ ಕೋಳಿ ಯಾವ್ದು ಬೇಕು ಅದನ್ನ ಬಳಕೆ ಮಾಡ್ಕೋತೀವಿ. ಉದಾಹರಣೆಗೆ ನಮ್ಮ ನೈಸರ್ಗಿಕವಾಗಿ ನಮ್ಮ ಜಮೀನಲ್ಲಿ ಸುತ್ತಗಡೆ ಸಿಗುವಂತದ್ದು. ಉದಾಹರಣೆಗೆ ಬೇವಿನ ಬೀಜ ಮೊದಲು ಮಾಡಿ ನಾವು ಕೋಳಿ ಮುಂದೆ ಹಾಕಿ ಚೆಕ್ ಮಾಡಿರು ಕೋಳಿ ತಿತ್ತದಿಲ್ಲ ಏನದನ್ನು. ಆಮೇಲೆ ನಮ್ಮಲ್ಲಿ ಹತ್ತಿಕಾಯಿ ಸಿಗುತ್ತದೆ, ಆಮೇಲೆ ಹುಳುಕ್ ಬದ್ನಿ ಇದ್ದು ಅದನ್ನು ಹುಳಿ ಹಾಕ್ತಿವಿ, ಕೆಟ್ಟ ಟೊಮ್ಯಾಟೊ ಹಾಕ್ತಿವಿ, ಆಮೇಲೆ ತರಕಾರಿ ಹಿಂಗೇನು ಮೂಲಂಗಿ ತಪ್ಪಲ ಗಿಪ್ಪಲ ಎಲ್ಲ ಎರ್ಚಿ ಹಾಕ್ಬಿಟ್ಟು ಅಂದ್ರೆ ಎಲ್ಲ ಪಟಪಡ ತಿಂದ್ಬಿಡ್ತಾರೆ. ಇದು ಒಂದು. ಆಮೇಲೆ ನಮ್ಮಲ್ಲಿ ಮೊಟ್ಟೆಗೆ ಮತ್ತು ಗೊಬ್ಬರಕ್ಕೆ ಬಹಳಷ್ಟು ಬೇಡಿಕೆ ಬಂದದ ಸರ್. ಯಾಕಂದ್ರೆ ಅಡ್ವಾನ್ಸ್, ಯಾಕಂದ್ರೆ ನಮ್ಮ ಕಡೆ 2 ಕಡೆ ತಾಂಡಗಳು ಬರ್ತಾವ, ಆಮೇಲೆ 2 ಕಡೆ ಊರು ಬರ್ತಾವ. ಆ ಊರಿನವ್ರು ಏನ್ ಮಾಡ್ತಾರೆ, ಅಡ್ವಾನ್ಸ್ ನಮ್ಗೆ ಇಷ್ಟು ತತ್ತಿ ಕೊಡ್ರಿ ಎಷ್ಟು ತತ್ತಿ ಕೊಡ್ರಿ ಅಂತ ಅಡ್ವಾನ್ಸ್ ಆರ್ಡರ್ ಮಾಡ್ಬೋದ್ರಿ. ಒಂದು ಮೊಟ್ಟೆನ 5 ರೂಪಾಯಿಗೆ ಒಂದು ಮೊಟ್ಟೆ ಕೊಡ್ತೀವಿ. ಆ ಮೊಟ್ಟದ ಉತ್ಪನ್ನ ಕೋಳಿ ಗೊಬ್ಬರದ ಬಹಳ ಉತ್ಪನ್ನ ಸರ್. ಇದು ನಾನು ಸುಸ್ಥಿರ ಕೃಷಿ ಮಾಡೋದಲ್ಲೇ ಕೃಷಿ ಉತ್ತೇಜಕನಾಗಿ ಕೆಲಸ ಮಾಡ್ತೀನಿ. ಅಂದ್ರೆ ಈಗ ನಾನು ಸುಮಾರು 10-11 ಹಣ್ಣಿನ ಬೆಳೆಗಳ ಮ್ಯಾಗ ಸುಸ್ಥಿರ ಕೃಷಿ ಉತ್ತೇಜಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದು ಡಾಕ್ಟರ್ ವಿಐ ಬೆಣಗಿ ಸರ್ ಇಂದ, ಆಮೇಲೆ ವಸ್ತ್ರ ಸರ್ ಸಹಾಯದಿಂದ. ಆಮೇಲೆ ಅವ್ನ ಯಾವ ಮಾಡ್ತೀನಿ ಅಂದ್ರೆ ದ್ರಾಕ್ಷಿ, ದಾಳಿಂಬೆ, ನಿಂಬೆ, ಬಾಳೆ, ಪಪ್ಪಾಯಿ, ನುಗ್ಗಿ, ಚಕ್ಕು ಮಾವದೊಳಗೆ ಉತ್ತೇಜಕರಾಗಿ ಕೆಲಸ ಮಾಡ್ತೀನಿ, ಮಿಸ್ತ್ರಿಗಿಂತಲೂ ಒಂದೇ ಜಿ ಮುಂದೆ. ಅವಾಗ ನಮ್ಗೆ ಏನಂದ್ರೆ ಕೆಲವೊಂದ್ ಕಡೆ ದ್ರಾಕ್ಷಿ ಮತ್ತು ದಾಳಿಂಬೆಗೆ ಕೋಳಿ ಗೊಬ್ಬರ ಹರಕತ್ ಆಗಿತ್ತು. ಒಬ್ರು ಇದ್ರೆ ಕೋಳಿ ಗೊಬ್ಬರ ತರಕ್ ಹೋಗ್ಬೇಕಾದ್ರೆ ತಾಸಗಾಂವ್ ಹೋಗಿ 800 ರೂಪಾಯಿ ಖರ್ಚು ಮಾಡಿ 2 ಕೆಜಿ ಕೋಳಿ ಗೊಬ್ಬರ ತಂದಿರ್ತಾನೆ. ಅವಾಗ ನಾನೊಂದು ಇಚ್ಛೆ ಮಾಡಿದ್ರೆ ನಮ್ಮಲ್ಲಿ ಕೋಳಿ ಗೊಬ್ಬರ ಸಿಗೋದನ್ನು, ಇದನ್ನು ನೈಸರ್ಗಿಕ ಸಂಪಲೋ, ಇದರಿಂದ ಒಂದು ಮೂಲ ಆದಾಯನ ಪಡ್ಬೋದು. ಒಂದು ನಮ್ಮಲ್ಲಿ ನಾವು ಎಷ್ಟು ಪ್ಲಾಟ್ ಗಳನ್ನ ವಿಸಿಟ್ ಮಾಡ್ತೇನೆ, ನಮ್ಮಲ್ಲಿ ಕೋಳಿ ಗೊಬ್ಬರ ತಂದು ಅದು ಸಹ 30 ರೂಪಾಯಿಗೆ 1 ಕೆಜಿ ಕೋಳಿ ಗೊಬ್ಬರ ನಮ್ಮ ಇದರಿಂದ ಕೊಡ್ತೀನಿ ಸರ್. ಈಗ ತಾವು ಹೇಳ್ತಾ ಇದ್ರಿ ಶೆಟ್ಟಪ್ಪ ನಾವಿಯವರೇ, ಕೋಳಿ ಸಾಕಾಣಿಕೆಯಲ್ಲಿ ಮೊಟ್ಟೆ ಮತ್ತೆ ಕೋಳಿ ಗೊಬ್ಬರವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ನನಗೆ ಬಂದ ಒಂದು ಮಾಹಿತಿ ಪ್ರಕಾರ ಅಥವಾ ಕೆಲವೊಂದು ರೈತರು ಹೇಳಿದ ಪ್ರಕಾರ, ಈ ಕೋಳಿ ಗೊಬ್ಬರ ಸ್ವಲ್ಪ ಹೀಟ್ ಬಹಳ ಬೆಳೆಗಳಿಗೆ ಹೀಟ್ ಆಗಿ ಬೆಳೆಗಳು ಒಣಗ್ತಾವೆ ಅನ್ನುವಂತ ಕೆಲವೊಂದು ನಂಬಿಕೆ ಕೆಲವೊಂದು ರೈತರಲ್ಲಿ ಅದ. ಇದಕ್ಕಾಗಿ ತಾವೇನ್ ಹೇಳ್ತೀರಿ ಮತ್ತೆ ಹೇಗೆ ಮಾರಾಟ ಮಾಡ್ತಿರ್ತಾವು? ಹೌದು ಸರ್, ತಾವು ಕೇಳೋದು ಬಹಳಷ್ಟು ಮುಖ್ಯ, ಅತಿ ಮುಖ್ಯ ಪಾಯಿಂಟ್. ನಾವು ಎಕರೆ ಗಟ್ಟಲೆ ಟನ್ ಗಟ್ಟಲೆ ಲೋಡ್ ಗಟ್ಟಲೆ ಹಾಕಿದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಸರ್. 1 ಎಕರೆಗೆ 2 ಕೆಜಿಯನ್ನ ನಾವು ಆಕಳು ಗೋಮೂತ್ರದಲ್ಲಿ ಮೊದಲು 2 ರಾತ್ರಿ ನೆನೆ ಇಟ್ಟು 10 ಲೀಟರ್ ನೀರೊಳಗೆ ಅದನ್ನ ಫಿಲ್ಟರ್ ಮಾಡಿ ತೆಗೆದು ಆಮೇಲೆ 200 ಲೀಟರ್ ಒಳಗೆ ಮಿಕ್ಸ್ ಮಾಡಿ ಆಮೇಲೆ ಡ್ರಿಪ್ ಮುಖಾಂತರ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಸರ್. ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಬಡ್ಡಿಗೆ ನೇರವಾಗಿ ಕೋಳಿ ಗೊಬ್ಬರ ಬಡ್ಡಿ ಹಾಕೋದ್ರಿಂದ ಅತಿ ಕಾವಾಗಿ ಬೆಳೆಗಳು ಲಾಸ್ ಆಗುವುದು ಸಂಭವ ಸರ್. ಅಂದ್ರೆ ಈ ರೀತಿ ಮಾಡಿದ್ರಿಂದ ಇದನ್ನು ಕೂಡ ತಾವು ನೈಸರ್ಗಿಕ ಪದ್ಧತಿಯಲ್ಲಿನೇ ಕೋಳಿ ಗೊಬ್ಬರವನ್ನು ಬಳಕೆ ಮಾಡಬೇಕು. ಬಳಕೆ ಮಾಡಿದಾಗ ಮಾತ್ರ ಅದು ಬೆಳೆಗಳಿಗೆ ಉಪಯೋಗವಾಗ್ತದೆ. ಯಾಕಂದ್ರೆ ಅದು ಸೃಷ್ಟಿ ನಿಯಮ, ಕೆಲವೊಂದು ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಅಂದ್ರೆ ಈಗಿನ ಇದರಲ್ಲಿ ಸ್ವಲ್ಪ ಕೆಲವೊಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದ್ದಾವೆ. ಅವುಗಳ ಸಹಾಯದಿಂದ ಅಥವಾ ಅವುಗಳ ಬಳಕೆಯನ್ನು ಮಾಡಿಕೊಂಡು ಈ ಗೊಬ್ಬರವನ್ನು ಈ ರೀತಿ ಬಳಸಿಕೊಳ್ಳೋದ್ರಿಂದ ನಮ್ಮ ಬೆಳೆಗಳನ್ನು ನಾವು ದಷ್ಟಪುಷ್ಟವಾಗಿ ಬೆಳಿಬಹುದು ಅಥವಾ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೆಲೆಗೆ ಮಾರಬಹುದು ಅಂತ ಹೇಳ್ತಾ ಇದ್ದೀರಿ. ಈಗ ಅದರ ಜೊತೆಗೆ ತಾವು ಆಡು ಸಾಕಾಣಿಕೆ ಮಾಡ್ತೀನಿ ಅಂತ ಇದ್ರಿ, ಈ ಆಡು ಸಾಕಾಣಿಕೆ ಇನ್ನ ಹೇಗೆ ಮಾಡ್ತೀರಿ? ಮತ್ತೆ ಇದನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ಈ ಆಡುಗಳನ್ನ ನೀವು ಎಲ್ಲಿಂದ ತರಿಸಿರಿ? ಅದರಲ್ಲಿ ಮತ್ತೆ ದೇಶಿ ತಳಿ ವಿದೇಶಿ ತಳಿ ಅಂತ ಬರ್ತಾ ಇದಾವೆ, ಯಾವಗಳನ್ನ ತಾವು ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಅಂದ್ರೆ ಸರ್, ನನಗೆ ಆಡು ಸಾಕಾಣಿಕೆ ಕುರಿತು ಅಷ್ಟೊಂದು ಐಡಿಯಾ ಇದ್ದಿಲ್ಲ ಸರ್. ನಾನಲ್ಲಿ ಕೃಷಿ ವಿಸ್ತರಣಾ ಘಟಕಕ್ಕೆ ಬಂದ ಬಿಜಾಪುರಕ್ಕೆ ಇಲ್ಲಿ ಬಂದಾಗ ಡಾಕ್ಟರ್ ಆರ್ ಬಿ ಬೆಳ್ಳಿ ಸರ್ ಅಂತ ಪರಿಚಯ ಆದರು. ಅವ್ರಿಗಿಂತ ಮೊದಲು ಡಾಕ್ಟರ್ ಎಂ ಬಿ ಪಟ್ಟಣ ಶೆಟ್ಟಿ ಅವರು ಆತ್ಮ ಘಟಕದಲ್ಲಿ ಹೋದ್ರು. ಅವ್ರು ಕರೆಸಿ ನನಗೆ ನಿನ್ನ ಗೊಬ್ಬರದ ಬಹಳ ಅವಶ್ಯಕತೆ ಇದೆ, ಸಾವಯವ ಗೊಬ್ಬರ ಬಗ್ಗೆ ಬಹಳ ನೀನು ಇದು ಮಾಡ್ತಿ, ಆಮೇಲೆ ಆಡು ಸಾಕಾಣಿಕೆ ಮಾಡಿದ್ರೆ ನೀನು ಬಹಳ ಒಳ್ಳೇದಾಗತ್ತ ಅದನ್ನು ಒಂದು ಕ್ಲೂ ಕೊಟ್ಟಿದ್ರು ಸರ್ ಅವರು. ಅದನ್ನ ಇನ್ನು ಆಡು ಸಾಕಾಣಿಕೆ ಬಗ್ಗೆ ಯಾರಿಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅನ್ನೋಟಿಗೆ ನಮ್ಮ ಡಾಕ್ಟರ್ ಆರ್ ಬಿ ಬೆಳ್ಳಿ ಸರ್ ಪರಿಚಯ ಆಯ್ತು. ಅವರು ಸಹಾಯ ತಗೊಂಡು ಅವ್ರ ಕಡೆಯಿಂದ ಒಂದು ತರಬೇತಿಯನ್ನು ಪಡ್ಕೊಂಡು ಸರ್. ತರಬೇತಿ ಪಡ್ಕೊಂಡು ಪ್ರಥಮವಾಗಿ ಬ್ಯಾಂಕಿಗೆ ಲೋನ್ ಕೇಳಬೇಕು, ದೊಡ್ಡ ಪ್ರಮಾಣದ ಮಾಡಬೇಕು, ಬ್ಯಾಂಕ್ ಲೋನ್ ಕೇಳಬೇಕು ಹೋದ ಅಲ್ಲಿ ಅಷ್ಟೊಂದು ನಾನು ಸುಲಭವಾಗಿ ಸಿಗಲಿಲ್ಲ ಸರ್. ಆಮೇಲೆ ಏನಾಗ್ತದೆ, ಅಲ್ಲಿ ನನ್ನ ಸ್ವಂತ ಬಂಡವಾಳದಿಂದ ಒಂದು 10 ಆಡ ಒಂದು ಹೂವತನ ತಂದು, ನಾನು ಉಸ್ಮಾನಬಾದಿಯಿಂದ 10 ಆಡ ಮತ್ತು ಒಂದು ಹೂವತನ ತಂದು ಸಾಕೊಂಡೆ ಸರ್. ಮೊದಲೇದಾಗಿ 10 ಆಡ ಒಂದು ಹೂವತಿಂದ ನನಗೆ ಬಹಳಷ್ಟು ಅನುಕೂಲ ಇತ್ತು. ಅವಾಗ ನಾನು ಏನ್ ಮಾಡಿದೆ, ಸಡನ್ ಆಗಿ 30 ಆಡ 2 ಹೂವತನ ತಂದು ನಾನು ಆಡು ಸಾಕಾಣಿಕೆ ಮಾಡ್ಕೊಂಡು ಅವು ಇಲ್ಲಿ ತಂದು ನನ್ನ ಫಸ್ಟ್ಗೆಲ್ಲ ಉಸ್ಮಾನಬಾದಿ ಅಂತ ನಾನು ತಿಳ್ಕೊಂಡು ಸರ್. ಇಲ್ಲಿ ಬಂದ ಕೂಡಲೇ ಡಾಕ್ಟರ್ ಇನ್ಸೂರೆನ್ಸ್ ಮಾಡಕ ಇನ್ಸೂರೆನ್ಸ್ ಲಾಕ್ ಹಾಕಕ್ ಬಂದಾಗ, ಅಲ್ರಿ ಇವು ಪೂರ್ಣ ಉಸ್ಮಾನಬಾದಿ ಎಲ್ಲ, ಇದ್ರೊಳಗೆ ಸಂಗಮ ನಗರದ ಮತ್ತು ಶಿರೋಹಿ ಅದ, ಉಸ್ಮಾನಬಾದಿ ಅದ, 3 ವೆರೈಟಿ ಅದಂತ ಹೇಳಿ ಸರ್. ಈ ರೀತಿಯಾಗಿ ಆಡು ಸಾಕಾಣಿಕೆ ಮಾಡ್ಕೊಂಡು ಆಡು ಸಾಕಾಣಿಕೆಯನ್ನು ನಾವು ಮಾಡ್ಬೇಕಾದ್ರೆ ಹೈಟೆಕ್ ಶೆಡ್ ಸಿಕ್ಕಾಪಟ್ಟೆ ದುಡ್ಡನ್ನು ನಾವು ಖರ್ಚು ಮಾಡಿಲ್ಲ ಸರ್. ಲೀಸಾ ಪದ್ಧತಿ ಅಂದ್ರೆ ಲೀಸಾ ಅಂದ್ರೆ ಲೋ ಇನ್ಪುಟ್ ಸಸ್ಟೈನಬಲ್ ಅಗ್ರಿಕಲ್ಚರ್, ಕಡಿಮೆ ಬಾಹ್ಯ ಪರಿಕರಗಳನ್ನು ಬಳಕೆ ಮಾಡಿ ನಾವು ಆಡು ಸಾಕಾಣಿಕೆ ಮಾಡಿವಿ. ಆಡು ಸಾಕಾಣಿಕೆ ಏನಪ್ಪಾ ಅಂದ್ರೆ ಹೊರಗಿನ ಹೊರಗಿನ ತಂದದ್ದು ನಾವು ಕೇವಲ ಜಾಳಿಗೆ ಮಾತ್ರ ಘಟ್ಟಮುಟ್ಟದ ಜಾಳಿಗೆ ಮಾತ್ರ ಹೊರಗಿನ ತಂದೀವಿ. ಉಳಿದೆಲ್ಲ ಪತ್ರ ಆಮೇಲೆ ಕಂಬ ಗಿಂಬ ಎಲ್ಲ ನಮ್ಮ ಸ್ಥಳೀಯ ನೆಸರಿಗೆ ಸಿಗುವಂತ ಕಟ್ಟಿಗೆಯನ್ನು ಇದನ್ನು ಮಾಡಿಕೊಂಡು ಆಡು ಸಾಕಾಣಿಕೆ ಮಾಡ್ಕೊಂಡಿವಿ. ಇನ್ನ ಆಡಿನ ಮೂತ್ರ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಇನ್ನು ನೆಲ ಶೆಡ್ ಅದ, ನೆಲದ ಮೇಲೆ ಇದ್ದರಿಂದ ಪ್ರತಿ ತಿಂಗಳಿಗೆ ಒಂದ್ಸಲ ಪೂರ್ಣ ನೆಲ ಸ್ವಚ್ಛಗೆ ತೊಳೆದು ಆಡಿನ ಮೂತ್ರ ಒಂದ್ ಕಡೆ ಗುಂಡಿಗೆ ಹೋಗಂಗ್ ಮಾಡಿವಿ. ಅಲ್ಲಿ ಸಾವಯವ ಯೂರಿಯಾ ತಯಾರು ಮಾಡ್ತೀವಿ ಸರ್. ಪ್ರತಿ ತಿಂಗಳಿಗೆ ಒಂದ್ ಚಕಡಿ ಆಗಟ್ಟು ಕೆಂಪ್ ಮಣ್ಣ ಅಥವಾ ಉಸುಕ್ ಹಾಕ್ಬಿಟ್ಟು ಅಂದ್ರೆ ಒಂದ್ ತಿಂಗಳ ನಂತರ ಅದನ್ನ ತಕೊಂಡು ಬಿಡ್ತೀವಿ, ಅದು ಸಾವಯವ ಯೂರಿಯಾ ಮಾಡ್ಕೋತೀವಿ. ಆಮೇಲೆ ಇನ್ನ ಆಡಿನ ಮೇವಿನ ಬಗ್ಗೆ ಬಂದೇವ್ ಅಂದ್ರ ಕೆಲವೊಬ್ರು ಅಂದ್ರು ಉಸ್ಮಾನ್ ಬದಿ ಸಂಗಮನಗರ ಆ ಕಡೆ ಎಲ್ಲ ಆಡತ್ತಂದ್ರ ಇವ್ರು ಬಿಟ್ಟು ಮೈಸ್ತಾರ ಹೆಂಗ ಆತ ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ದ. ಅವಾಗ ನಾವ್ ಒಂದು ಅವ್ರಿಗೆ ಉದಾಹರಣೆ ಕೊಟ್ಟಿಳ್ದ, ನಮ್ ಮನೆಗೆ ಹೊಸದಾಗಿ ಬಂದ ಸಸಿಯನ್ನ ನಾವ್ ಯಾವ ರೀತಿ ನಡವಳ ಇಡ್ತೀವೋ ಆ ರೀತಿ ನಡೀತೇವೆ, ಅದೊಂದು ಉದಾಹರಣೆ ಕೊಟ್ಟು ಅವಾಗ ಅವ್ರ ಬಹಳ ಸಂತೋಷ ನೋಡೋಣ್ರಿ ನಿಮ್ ಸಸಿಗೆ ಎಷ್ಟು ದಿವಸ ನಡೆಸ್ತಿರತ್ತಂದ. ಅವಾಗ ಫಸ್ಟ್ ತಂದ ದಿವಸ ನಾನು ಆಡ್ಗಳು ಎಲ್ಲ ಆಡ್ಗಳು ಹೊಡ್ಕೊಂಡು ಗುಡ್ಡಕ್ಕೆ ಹೋದ. ಆ ಗುಡ್ಡದಾಗ ಕೆಲವೊಬ್ರು ನೋಡ್ಲಿಕ್ ಬಂದ್ರೆ ಎಲ್ಲ ಶೆಡ್ನಾಗಿದ್ದ ಆಡ್ಗಳು ತಂದ್ರೆ ಗುಡ್ಡಕ್ ಬಿಟ್ರೆ ನೋಡಿದ್ ಅಲ್ಲಿ ಮೇವ ಮತ್ ಹುಲ್ಲ ಮತ್ತು ಕಂಟಿ ಮೇಯ್ದು ನೋಡಿದ್ರೆ ಒಂಥರ ದಿಗ್ಭ್ರಮೆ ಆದ್ರ, ಏ ಇಂತ ಆಡ್ಗಳು ಎಲ್ಲಿಲ್ಲ ಏನ್ ಸಿಗತದೆಲ್ಲ ಮುಂದಿನ ತಿತ್ತ. ಆಮೇಲೆ ಮೊದ್ಲಂತಾಗಿ ಅಲ್ಲಿ ನಾರಂಜಿ ತಿನ್ನುದಿಲ್ಲ ಅನ್ನೋದಿಲ್ಲ, ಕಲ್ನಾರ ತಿತ್ತದ, ಗ್ಲಿರಿ ಶೀಡೆ ತಿತ್ತದ, ಬೇವಿನ ತಪ್ಪಲೆ ತಿತ್ತದ, ಹುಲ್ಗುರಿ ತಿತ್ತದ, ಇಂಥ ತಿನ್ನುದು ಅನ್ನೋದಿಲ್ಲ, ಎಲ್ಲ ಪ್ರತಿಯೊಂದು ತಪ್ಪಲ ತಿತ್ತದ. ಅದಕ್ಕಾಗಿ ಮೇವಿಗಾಗಿ ಗುಡ್ಡ ಬೇರೆ ಕಡೆ ಗುಡ್ಡ ಮೈಸೂರಲ್ಲಿ ನಮ್ಮಲ್ಲಿ ಗ್ಲಿರಿ ಶೀಡೆ ತಪ್ಪಲ ಮತ್ತು ಬೇವಿನ ತಪ್ಪಲ ಸಾಕಷ್ಟು ಮಾಡ್ಕೊಂಡಿನಿ, ಅದನ್ನ ಮೇವಿಗಾಗಿ ಬಳಕೆ ಮಾಡ್ಕೋತೀವಿ. ಇನ್ನ ಮರಿಗಳಿಗೆ ಮಾರಾಟ ಒಂದು ವ್ಯವಸ್ಥೆ ಬಂದ್ರ ನಮ್ಮಲ್ಲಿ ಹೆಣ್ಣು ಮರಿಗಳನ್ನು ನೋಡ್ಲಕ್ ಬಂದ ರೈತರು ತಗೊಂಡು ಹೋಗ್ತಾರೆ, ಕೆಲವೊಂದು ಆಡುಗಳು ತಗೊಂಡು ಹೋಗ್ತಾರೆ. ಮೊನ್ನೆ ನೋಡ್ರಿ ಹಾವೇರಿ ಜಂಬಿಗೆಯವರು ಬಂದಿರು, ಹತ್ತು ಜನ ಬಂದವರು ಇಲ್ರಿ ನಮ್ಗೆ ಒಂದೊಂದು ಆಡ್ ಬೇಕೇ ಅಂತಂದು ಹತ್ತು ಆಡುಗಳು ತಗೊಂಡೇ ಬಿಟ್ಟರು. ನಾವಲ್ಲಿ 11,500 ರೂಪಾಯಿ ಒಂದು ಆಗಿತ್ತು ಇಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಇರ್ಲಿ ಪ್ರಚಾರ ಬೆಳೆಸ್ತಾರ ಅನ್ನೋ ಉದ್ದೇಶದಿಂದ 10,500 ರೂಪಾಯಿ ಒಂದು ಆಡ ಎರಡು ಮರಿ ಈ ರೀತಿಯಾಗಿ ಅವ್ರಿಗೆ 10 ಆಡುಗಳನ್ನು ಕೊಟ್ಟಿವಿ. ಆಮೇಲೆ ಬರೀ ಮರಿ ಲಾಭ ಅನ್ನೋದಕ್ಕಿಂತ ನನ್ನ ಗೊಬ್ಬರದ ಬಹಳಷ್ಟು ಲಾಭ ಆಗಿದ್ರು. ಈ ದ್ರಾಕ್ಷಿ ದಾಳಿಂಬರಿ ಅವರು ನಮ್ಗೆ ಕರಲಿಕ್ಕೆ ಬಂದಾಗ ಬಂದ್ರೆ ಆಡು ಮತ್ತು ಗೊಬ್ಬರ ನೋಡ್ತಾರೆ, ನಮ್ಗೆ 12,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ಕೊಡ್ತೇವೆ ಕೊಡ್ರಿ ಗೊಬ್ಬರ, ಅದನ್ನು ಇನ್ನ ಬೇಕಾದ್ರೆ ರೊಕ್ಕ ತಗೊಂಡು ಹೋಗ್ರಿ ಕರೆ ಒಂದು ಕಾಳು ಗೊಬ್ಬರ ಕೂಡ ನಮ್ಮ ತೋಟಕ್ಕೆ ಹಾಕ್ತೇವೆ ಅಂತ ಹೇಳ್ತೀನಿ. ಆಮೇಲೆ ಹೆಣ್ಣು ಮರಿ ಮಾರಾಟಕ್ಕೆ ಬಂದ್ರೆ ತೋಟಕ್ಕೆ ಬಂದಂತ ರೈತರು ಹೆಣ್ಣು ಮರಿನ ತಗೊಂಡೋತಾರೆ, ಹೂವತ್ ಮರಿಯನ್ನ ಮಿನಿಮಮ್ 3-3.5 ತಿಂಗಳ ಮರಿಯನ್ನ 3,800 ತನಾದ್ರೂ ಮರಿಗಳು ಮಾರ್ತಾವೆ. ಈಗ ತಾವು ಹೇಳ್ತಾ ಇದ್ರಿ ಇದು ಆಡು ಸಾಕಾಣಿಕೆ ಕುರಿತು, ನನಗೆ ತಿಳಿದ ಪ್ರಕಾರ ಅಂದ್ರೆ ಆಡು ಸಾಕಾಣಿಕೆಯಲ್ಲಿ ಆಡಿನ ಹಾಲಿಗೂ ಮಹತ್ವ ಬಹಳ ಇದೆ ಅಂತ ಹೇಳಿ, ಯಾಕಂದ್ರೆ ಎಮ್ಮೆ ಹಾಲು ಮತ್ತು ಆಕಳ ಹಾಲು ಇವು ಎರಡಕ್ಕಿಂತನೂ ಗಟ್ಟಿ, ಮತ್ತು ಮನುಷ್ಯ ಈ ಆಡಿನ ಹಾಲನ್ನ ಬಳಕೆ ಮಾಡೋದ್ರಿಂದ ಅಂದ್ರೆ ನಾವು ಆಹಾರದ ಜೊತೆಯಲ್ಲಿ ಸ್ವೀಕಾರ ಮಾಡೋದ್ರಿಂದ ನಾವು ಬಹಳ ದಷ್ಟಪುಷ್ಟವಾಗಿರ್ತೀವಿ ಅಂತಾರೆ. ತಾವು ಈ ಹಾಲನ್ನ ಬಳಕೆ ಮಾಡ್ತೀರಾ, ಯಾಕಂದ್ರೆ ಇಷ್ಟೊಂದು ನೀವು ಎಲ್ಲಾ ಕೆಲಸ ಮಾಡ್ಬೇಕಂದ್ರೆ ನನಗನ್ನಿಸ್ತದೆ ತಾವು ಆಡಿನ ಹಾಲನ್ನ ಕುಡದೆ ಇಷ್ಟೊಂದು ದಷ್ಟಪುಷ್ಟರಾಗಿದ್ದೀರಿ ಮತ್ತು ಈ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಂತ ಅನಿಸ್ತದೆ. ಈ ಪ್ರಶ್ನೆಗೆ ತಾವು ಏನ್ ಹೇಳ್ತೀರಿ? ಹೌದು ಸರ್, ತಾವು ಕೇಳೋದು ಬಹಳ ಅತಿ ಮುಖ್ಯ. ಮೊದಲನೇದಾಗಿ ಹೊರಗಿನವರಿಗೆ ಹೆಚ್ಚು ಆಸ್ಪಂದ್ರೆ ಕೊಟ್ಟಿ ಸರ್, ಅಂದ್ರೆ ಹಡೆದ ಬಾಣಂತಿಯರು ಆಮೇಲೆ ಸಣ್ಣ ಮಕ್ಕಳಿಗೆ ಎಲ್ಲೆಲ್ಲವರು ಬಂದು ನಮ್ ಮೂರ್ನಾಲ್ಕು ಹಳ್ಳಿಯಿಂದ ದೂರಿಂದ ಬಂದು ಇಲ್ರಿ ನಮ್ ಹುಡುಗ ವಾಂತಿ ಮಾಡ್ಕೊಳತ್ತಾರ, ಡಾಕ್ಟರ್ ಹೇಳಾರ ಆಡಿನ ಹಾಲು ಕೊಡು ಅಂದ್ರಿ, ಇಲ್ಲ ನಮ್ ಮನೆ ಡೆಲಿವರಿ ಆಗೈತಿ ಸ್ವಲ್ಪ ಹೆಣ್ಮಕ್ಳಿಗೆ ಹಾಲು ಬೇಕಾದ ಕೊಡ್ರಿ ಅಂತಂದು ಅಡ್ವಾನ್ಸ್ 100 ರೂಪಾಯಿ 500 ರೂಪಾಯಿ ರೊಕ್ಕ ಕೊಟ್ಟು ನಮ್ಗೆ ಇಷ್ಟು ದಿವಸ ಕೊಡ್ರಿ ಅಂದ್ರೆ ಯಾರ ಕಡೆಯೂ 1 ರೂಪಾಯಿ ರೊಕ್ಕ ತಗೊಂಡಿಲ್ಲ. ಅವ್ರಿಗೆ ಒಂದ್ ಸಜೆಷನ್ ಹೇಳ್ತೀವಿ, ಈ ಸಲ ಒಯ್ರಿ ಮುಂದಿನ ಸಲ ನೀವೇ ಎರಡು ಆಡ ಕಟ್ರಿ ಅಂತ ಒಂದ್ ಸಲಹೆ ಕೊಡ್ತೀವಿ ಅದ್ರಿ. ಆಮೇಲೆ ನಮ್ಮಲ್ಲಿ ಯಾರ ಬಂದು ಒಯ್ದ್ರು ಒಯ್ದ್ರು ಒಯ್ಲಿಕ್ಕಂದ್ರ ಆಡಿನ ಹಾಲಿನಿಂದ ಮೊಸರ ಬೆಣ್ಣಿ ತುಪ್ಪ ಅಂದ್ರೆ ಕೆಲವೊಬ್ರು ಬಂದವರು ನೋಡಿ ನಗತಾರೆ, ನೀವು ತುಪ್ಪ ಮಾಡಿರ್ತ ಆಡಿನ ಎಂತ ಕೊಡ್ರಿ ಅಂತ. ಅವ್ರಿಗೆ ಜೋಳದ ರೊಟ್ಟಿ ಕೂಡ ಹಚ್ಚಿಕೊಟ್ಟಲ್ರಿ ಏನ್ರಿ ಹೋಳಿಗೆ ತುಪ್ಪ ಊಟ ಮಾಡ್ದಂಗ ಅಂತಾರೆ. ಅದು ಒಂದು ನಮ್ಮ ಮನೆಯಲ್ಲಿಯೂ ಸಹ ಬಳಕೆ ಮಾಡ್ತೇವೆ. ಮನೆಯಲ್ಲಿನೂ ಕೂಡ ತಾವು ಬಳಕೆ ಮಾಡಿ ಇಷ್ಟೊಂದು ದಷ್ಟಪುಷ್ಟವಾಗಿ ನೈಸರ್ಗಿಕ ಕೃಷಿಯನ್ನ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ಈಗ ಕೊನೆಯದಾಗಿ ಬರೋಣ, ತಾವು ಸಮಗ್ರ ಸುಸ್ಥಿರ ಕೃಷಿಯಲ್ಲಿ ಹೈನುಗಾರಿಕೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಹೈನುಗಾರಿಕೆಯಲ್ಲಿ ತಾವು ಏನು ಆಕಳಗಳನ್ನ ಸಾಕಿದ್ದೀರಾ ಅಥವಾ ಎಮ್ಮೆ ಇದಾವ, ಅದರಲ್ಲಿ ದೇಶೀಯ ತಳಿ ಅಥವಾ ಇವು HF ತಳಿ ಅಂತ ಬರ್ತವೆ, ಇವುಗಳನ್ನ ಯಾವ ಸಾಕಿದ್ದೀರಿ ಅಥವಾ ಇದನ್ನು ಕೂಡ ನೈಸರ್ಗಿಕವಾಗಿನೇ ನಮ್ಮ ಅಂದ್ರೆ ಜವಾರಿ ತಳಿಗಳನ್ನ ಬೆಳೀತಾ ಇದ್ದೀರೋ ಹೇಗೆ ಅಂದ್ರೆ ಸರ್? ತಾವು ಕೇಳೋದು ಬಹಳ ಅತಿ ಮುಖ್ಯದ ವಿಷಯ. ನಮ್ಮ ಸುಸ್ಥಿರ ಕೃಷಿ ಮಾಡಬೇಕಾದ್ರೆ ನಮ್ಮ ದೇಶೀಯ ದನಗಳಿಗೆ ಹೆಚ್ಚು ಒತ್ತು ಕೊಡಿದ್ರಿ ಸರ್, ಅವಾಗ ಮಾತ್ರ ಸುಸ್ಥಿರ ಕೃಷಿ ಆಗುತ್ತದೆ. ಅಂದ್ರೆ ನಮ್ಮಲ್ಲಿ ಜವಾರಿ ಒಂದು ಆಕಳ ಮತ್ತು ಜವಾರಿ ಎಮ್ಮಿ ಅಂದ್ರೆ ಪಂಡ್ರಪುರಿ ಎಮ್ಮಿ ಎರಡು ಇವೆ ಸರ್. ಒಂದು ಆಕಳದಿಂದ ನಾನು ಯಾವುದೇ ರೀತಿಯಾಗಿ ಶಗಣಿ ಮತ್ತು ಮೂತ್ರನ ವೇಸ್ಟ್ ಮಾಡಿದ್ರು ಸರ್ ಆಕಳದಲ್ಲಿ ಎಮ್ಮಿದಲ್ಲಿ. ಅವನ್ನು ನಮ್ಮ ಬೀಜಾಂಜಿರುತ್ತ ಅಥವಾ ಘನ ಜೀವಾಮೃತ ಮಾಡುವಾಗ ಅದನ್ನು ಬಳಕೆ ಮಾಡ್ಕೊಂಡು ಇಲ್ಲಂದ್ರೆ ಹಿಡ್ಕೊಂಡು ಇದು ನಾ ನಡೆ ಕಾಂಪೋಸ್ಟ್ ಗಳನ್ನು ಬಳಕೆ ಮಾಡ್ಕೋತೇವೆ ಸರ್. ಆಮೇಲೆ ಆಕಳ ತುಂಬಾ ಏಯ್ಲಿಕ್ಕಾಗಿದೆ ಈಗ ಈ ಸಲ. ಆಮೇಲೆ ಎಮ್ಮಿ ಏದಿದೆ, ಎಮ್ಮಿ ಹಾಲನ್ನು ಅದನ್ನು ಬಳಕೆ ಮಾಡ್ಕೋತೇವೆ. ಆಮೇಲೆ ಹೆಚ್ಚು ಮಜ್ಜಿಗೆ ಮಾಡದನ್ನ ಈಗ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಿಮ್ಗೆ ಎಮ್ಮಿ ಮಜ್ಜಿಗೆ ಮತ್ತು ಆಡಿನ ಮಜ್ಜಿಗೆ ಹೆಚ್ಚಾಗಿ ಉಳಿದು ಅಂದ್ರೆ ಯಾರು ಬಂದು ಒಯ್ದ್ರೆ ಒಯ್ತಾರೆ, ಒಯ್ಲಿಕ್ಕೆ ಅಂದ್ರೆ ತಿಪ್ಪಿ ಗುಂಡಿ ಸುರಿತಿ ಸರ್. ಅದು ಒಂದು ಮಹತ್ವದ ನಡೆ ಕಾಂಪೋಸ್ಟ್ ಅಲ್ಲಿ ಜೈವಿಕ ಗೊಬ್ಬರ ಮಜ್ಜಿಗೆ ಮತ್ತು ಬೆಲ್ಲ ಈ ಮೂರನ್ನ ಕೂಡಿ ಸುರಿದು ನಾನು ನಡೆ ಕಾಂಪೋಸ್ಟ್ ಬಳಕೆ ಮಾಡ್ಕೋತೀನಿ ಹೆಚ್ಚಾದ್ರೆ. ಆಮೇಲೆ ಅದನ್ನ ನಾವು ಗೊಬ್ಬರ ತೆಗೆದು ನೋಡಿದ್ರೆ ಒಂಥರ ಮಾದ್ಲಿ ಕೈಯೊಳಗ ಮಾದ್ಲಿ ಹಿಡನಿಕ್ ಯಾವ ರೀತಿ ಮೃದುತ್ವ ಆತದಲ್ಲ ಆ ರೀತಿಯ ಗೊಬ್ಬರ ಆಗುತ್ತೆ ಸರ್. ಈ ರೀತಿಯಾಗಿ ನಾನು ಹೆಚ್ಚಾದ ಮಜ್ಜಿಗೆ ಸಹ ಇದನ್ನ ಬಳಕೆ ಮಾಡ್ಕೋತೀನಿ. ಆಮೇಲೆ ಹಾಲು, ಹಾಲು ಈಗ ಟೊಮೆಟೊ ಆಗಿರ್ಬೋದು ಯಾವುದೇ ತರಕಾರಿ ಆಗಿರ್ಬೋದು ಹಾಲು ಸಹ 16 ಲೀಟರ್ ನೀರು ತಗೊಂಡ್ರೆ ಮಿನಿಮಮ್ ಒಂದು 15 ಲೀಟರ್ ನೀರಿಗೆ 1 ಲೀಟರ್ ಹಾಲು ಸಹ ಹಸಿ ಹಾಲು ಹಾಕಿ ಸಿಂಪರಣೆ ಮಾಡ್ತೀನಿ. ಅದರಲ್ಲಿ ನನಗೆ ಹೆಚ್ಚು ಪರಿಣಾಮ ತೋರಿಸಿ ಸರ್, ಯಾಕಂದ್ರೆ ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು ಇರೋ ಲಘು ಪೋಷಕಾಂಶಗಳು ಸಿಗಬಹುದು ಅನ್ನಿಸ್ತದೆ. ಕಾಯಿನೂ ಸೈನಿಂಗ್ ಬರ್ತದೆ, ಆಮೇಲೆ ತಾಳಿಕೆನೂ ಬರ್ತದೆ ಸರ್. 2-3 ದಿವಸ ಇಟ್ಟು ಮಾಡಿದ್ರು ಅನುಕೂಲ ಆಗುತ್ತೆ ಸರ್. ಈಗ ತಾವು ಇಷ್ಟೊಂದು ಎಲ್ಲ ಹೇಳ್ತಾ ಇದ್ರಿ ಹೈನುಗಾರಿಕೆಯ ಕುರಿತು, ಈ ಹೈನುಗಾರಿಕೆಯಲ್ಲಿ ತಾವು ದನಕರಗಳ ಗೊಬ್ಬರವನ್ನ ತಾವು ಯಾವ ರೀತಿ ಬಳಕೆ ಮಾಡ್ಕೋತಾ ಇದ್ರಿ? ಈಗ ಮುಖ್ಯವಾಗಿ ಅಂದ್ರೆ ನಾವು ಬಿತ್ತನೆ ಟೈಮ್ದಾಗ ಘನ ಜೀವಾಮೃತಕ್ಕೆ ಹೆಚ್ಚು ಹೊಡೆದ್ರು, ಬಿತ್ತು ಪೂರ್ವದಲ್ಲಿ ಘನ ಜೀವಾಮೃತ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿರ್ತೀವಿ. ಆಮೇಲೆ ಬೀಜಾಮೃತಕ್ಕಾಗಿ ಅದನ್ನ ಬಳಕೆ ಮಾಡ್ಕೋತೀವಿ. ಆಮೇಲೆ ನಡಪ್ ಕಾಂಪೋಸ್ಟ್ ಅಲ್ಲಿ ಈ ದನಗಳ ಸಗಣಿ ಮೂತ್ರ, ಆಮೇಲೆ ನಮ್ಮಲ್ಲಿ ಗ್ಲಿರಿಶಿಡೆ ಮತ್ತು ಶೀಮೆ ತಂಗಡ ತಂದು ಜೀವಂತ ಬೇಲಿ ಮಾಡ್ಕೊಂಡು ಸರ್, 22 ಎಕರೆ 30 ಗಂಟೆ ಪೂರ್ಣ ಜೀವಂತ ಬೇಲಿ ಅದ. ಅದನ್ನ ಎಲ್ಲಾನ್ ಮಿಕ್ಸ್ ಮಾಡಿ ಪದರ ಪದರವಾಗಿ ನಡಪ್ ಕಾಂಪೋಸ್ಟ್ ತುಂಬಿಕೊಂಡು ಅದನ್ನ ದನಗಳ ತ್ಯಾಜ್ಯ ವಸ್ತುವನ್ನು ಬಳಕೆ ಮಾಡ್ಕೋತೀವಿ. ಈ ರೀತಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಜಮೀನಕ್ಕಾಗ್ಲಿ ಅಥವಾ ಅಲ್ಲಿ ಆ ಜಮೀನದಲ್ಲಿ ಬೆಳೆಯುವಂತಹ ಬೆಳೆಗಳಿಗಾಗ್ಲಿ ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ ತಾವು? ಹೌದು ಸರ್, ಈಗ ನೀವು ಕೇಳೋದು ಬಹಳ ಮುಖ್ಯ. ಹಿಂಗೆ ಪ್ರಚಾರ ಬಾಯಿಂದ ಬಾಯಿಗೆ ಪ್ರಚಾರ ಆದಂಗ ಇಲ್ಲಿ ಎಎಂಎ ಸಂಸ್ಥೆ ಹುಬ್ಳಿ ಮತ್ತು ಧಾರವಾಡದಲ್ಲಿ ಕೆಲಸ ಮಾಡ್ತಿತ್ತು. ಅಲ್ಲಿ ರೈತರು ನಮ್ ಅವ್ರ ಸಿಬ್ಬಂದಿಯವರು ಹೇಳಿದ್ರು ಇಂತಲ್ಲಿ ಇಂತ ರೈತರು ಸುಸ್ಥಿರ ಸಾವಯವ ಕೃಷಿ ಮಾಡ್ತಾರೆ ನೋಡಬಹುದು. ಒಂದು ಬಸ್ ಜನರು ಬಂದ್ರ ಮೊದ್ಲ ಮಡ್ಡಿಯೊಳಗ ಕಾಲೊಳಗ ಚಪ್ಪಲ್ ಹಾಕೊಂಡು ಬಂದ್ರಿ, ಹೆಂಗ ಹೆಂಗ ತಗ್ಗಿನೊಳಗ ಭೂಮಿ ಮ್ಯಾಲ ಬರ್ತಾರಲ್ಲ ತಗ್ನಾಗ ಫಲವತ್ತದ ಭೂಮಿ ಕಡೆ ಬರ್ತಾರಲ್ಲ, ಅವಾಗ ಏಯ್ ನೋಡನ್ರಿ ಸಾವಯವ ಕೃಷಿ ಭೂಮಿ ತತ್ವ ಹೆಂಗಂದ್ರು ತಮ್ಮ ಕಾಲಾಗಿನ ಚಪ್ಪಲ ಕೈಯಾಗ ಹಿಡ್ಕೊಂಡು ನೋಡಿದ್ರು ಭೂಮಿ ಮ್ಯಾಗ ನಡತ್ರು. ಏನ್ರಿ ಸರ್ ಪಂಚಮ್ಯಾಗ ಹೋದಂಗ ಹೋತದಲ್ಲ, ಎಷ್ಟು ಮೃದುತ್ವ ಇದಕ್ಕೆ ಏನ್ ಕಾರಣ? ಅವಾಗ ಹೇಳದನ, ನಾ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಔಷಧಿ ಇಲ್ಲಿ ಬಳಕೆ ಮಾಡಲಾರ್ಬಿಟ್ಟು ನಾ ಸುಸ್ಥಿರ ಸಾವಯವ ಕೃಷಿ ಸಂಬಂಧ ನಮ್ಮಲ್ಲಿ ಸಿಗುವಂತ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಸುಡದೆ ಎಲ್ಲವನ್ನ ನನ್ನ ಜಮೀನಿಗೆ ಬಳಕೆ ಮಾಡ್ಕೋತೀನಿ. ಆಮೇಲೆ ಕಳಿಸಿ ಹಾಕುವಂತ ಕಳಿಸಿ ಹಾಕ್ತೀನಿ, ಕಳಿಸದೇ ಹಾಕದಂತ ಸಾಮಾನ್ಯ ಕಳಿಸಿ ಹಾಕ್ತೀನಿ. ಅವ್ರೊಂದು ಪ್ರಶ್ನೆ ಮಾಡಿದ್ರೆ, ಏನ್ರಿ ಗೋಧಿ ಹುಲ್ಲು ಕಳಿತದನ್ರಿ ಅದ್ ಹಂಗೆ ಹಾಕ್ತೀನಿ ಅಂತಿರತ್ತಲ್ಲ, ಅದು ಅದೇ ವರ್ಷ ಸಾಗಿಸ ಗೋಧಿ ಮಾಡಿದ್ವಿ, ಆ ಗೋಧಿ ರಾಶಿ ಮಾಡಿದ್ರೆ ಹೊಟ್ಟೆ ಯಾವ ರೀತಿ ಚಲ್ಲಿ ಮುಚ್ಚಿ ಅನ್ನೋದು ಅವ್ರು ತೋರಿಸಲಿಕ್ಕೆ ಹೋಗಿದ್ರು. ಅವ್ರು ಅಂದ್ರು ಇಲ್ರಿ ನಾವು ಸಿಕ್ಕಾಪಟ್ಟಿ ನಮ್ಮಲ್ಲಿ ಸದಕ ಆಮೇಲೆ ಗೋಧಿ ಬೆಳೆದು ಹೊಟ್ಟೆಲ್ಲ ನಾವು ಬೆಂಕಿ ಸುಡ್ತೀವಿ, ನಿಮ್ದಿಂದ ಒಂದು ಪಾಠ ಕಲ್ತೀವಿ, ನಾವು ಇನ್ ಮುಂದೆ ಗೋಧಿ ಹೊಟ್ಟೆ ತಳ್ಳಿ ಚಲ್ಲಿ ನೇಗಿಲು ಹಾಕ್ತೀವಿ ಅಂದ್ರೆ. ಅಂದ್ರೆ ತಮ್ಮಿಂದ ತಮ್ಮ ಜಮೀನನ್ನು ನೋಡಕ್ ಬಂದ್ರೆ ಒಂದಿಲ್ಲ ಒಂದು ಕಲ್ತ್ಕೊಂಡು ಬದಲಾವಣೆಯನ್ನ ಕಂಡ್ಕೋತಾರೆ ರೈತರು ಅಂತ ಅನಿಸ್ತದೆ. ಆದ್ರೆ ನನ್ನದೊಂದು ಪ್ರಶ್ನೆ ಶೆಟ್ಟಪ್ಪ ನಾವಿಯವರೇ, ಈಗ ತಾವು ಯುವಕರಿದ್ದೀರಿ, ಈಗ ಸಾಕಷ್ಟು ಜನ ನಾವು ಯುವಕರನ್ನ ನೋಡ್ತೀವಿ, ತಾವು ನೋಡ್ತಾ ಇದ್ದೀರಿ, ಕೃಷಿ ಬದುಕು ನಮಗ ಹಸನಾದ ಬದುಕು ಅಂತ ಮೊದಲಿಂದ ನಮ್ಮ ಹಿರಿಯರು ಹೇಳ್ಕೊತ ಬರ್ತಾ ಇದಾರೆ, ಇವತ್ತಾದ್ರೂ ಹೇಳ್ತಾ ಇದಾರೆ, ಇನ್ ಮುಂದಾದ್ರೂ ಹೇಳ್ತಾರೆ. ಆದ್ರೆ ಇವತ್ತಿನ ಯುವಕರಲ್ಲಿ ನಾವು ನೀವು ನೋಡ್ತಾ ಇರೋದೇನಪ್ಪ ಅಂದ್ರೆ ಕೃಷಿ ಅಂದ್ರೆ ಬೇಡ, ಬಹಳ ಎಷ್ಟು ಮೆಹನತ್ ಮಾಡಿದ್ರು ನಮಗ ಅಷ್ಟೊಂದು ಲಾಭ ಇಲ್ಲ, ಅದರಲ್ಲಿ ಬಹಳ ಮೆಹನತ್ ಮಾಡ್ಬೇಕು, ಅದಕ್ಕೆ ನಮಗ ಸರ್ಕಾರಿ ನೌಕರಿ ಹೋಗೋಣ ಅಂತ ಅನ್ನುವಂತ ಈಗಿನ ಯುವಕರಲ್ಲಿ ಕಾಣ್ತಾ ಇದೀವಿ ನಾವು. ಕೃಷಿ ಬೇಡ ಅನ್ನುವಂತ ಯುವಕರಿಗೆ ತಾವು ಏನ್ ಹೇಳ್ತೀರಿ? ಹೌದು ಸರ್, ಇದು ಬಹಳ ಮುಖ್ಯ. ರೈತ ದೇಶದ ಬೆನ್ನೆಲುಬು, ರೈತನೇ ಎಲ್ಲರಿಗೆ ಅನ್ನ ಹಾಕದೇ ಇದ್ರೆ ಎಲ್ಲರ ನೌಕರಿ ಮತ್ತೆ ಬೇರೆ ಬೇರೆ ಕಡೆ ವಲಸೆ ಹೋಗಿದ್ರೆ ಮತ್ತೆ ಅನ್ನ ಊಟ ಮಾಡ್ದಂಗೆ ಇದು ಬಹಳ ಮುಖ್ಯ. ಮಿನಿಮಮ್ ಒಂದು 2.5 ಎಕರೆ ಜಮೀನು ಇದ್ರು ನೀವು ಸುಸ್ಥಿರ ಕೃಷಿ ಮಾಡ್ಕೊಂಡ್ರು ಯಾವ ನೌಕರಿನೂ ಯಾವ ನೌಕರಿ ಮುಂದೂ ಇಲ್ಲ, ಅಷ್ಟೊಂದು ಉತ್ಪನ್ನ ಪಡ್ಕೋಬಹುದು. ಉದಾಹರಣೆಗೆ ನಮ್ಮ ಜಮೀನಕ್ಕೆ ಬಂದು ನೋಡಿದ್ರು ನಿಮ್ಗೆ, ಯಾಕಂದ್ರೆ ನಾ ಬಾಯಿ ಮಾತಿನಿಂದ ಹೇಳೋಕ್ಕಿಂತ ನೋಡದ್ರಿಂದ ಬಹಳ ಪರಿಣಾಮ ಬೀರುತ್ತದೆ. ಒಂದು 2.5 ಎಕರೆ ಜಮೀನು ಇತ್ತು, ಸ್ವಲ್ಪ ಬಂಡವಾಳ ತೊಡಗಿಸಿಕೊಂಡು ಪಶು ಸಂಗೋಪನೆಯಿಂದ ನೀವು ಕೃಷಿ ಪ್ರಾರಂಭ ಮಾಡಿದ್ರೆ ನಿಮ್ ಕೃಷಿ ಎಂದೂ ಲುಸ್ಕಂದೊಳಗಾಗುದಿಲ್ಲ. ಇವತ್ತಿನ ದಿವಸ ನಮ್ಮ ರೈತರು ಏನ್ ಮಾಡ್ತಾರೆ, ನಾವು ಹಣ ದುಂದು ವೆಚ್ಚ ಎಲ್ಲಿ ಮಾಡ್ತೀವಪ್ಪ ಅಂದ್ರೆ ಒಂದು ಮೊಬೈಲ್ ಬ್ಯಾಲೆನ್ಸ್, ಗಾಡಿ ಪೆಟ್ರೋಲ್, ಇದ್ರ ಬಿಟ್ಟರೆ ನಮ್ದು ಏನು ಕೆಲಸ ಇಲ್ಲ. ನಾವು ಯಾವ ಉದ್ದೇಶಕ್ಕಾಗಿ ಲೋನ್ ಮಾಡ್ಕೋತೀವಿ ಅದನ್ನ ಅದಕ್ಕೆ ಬಳಕೆ ಮಾಡ್ಕೊಂಡ್ರೆ ಅವಾಗ ನಮ್ಗೆ ಸುಸ್ಥಿರ ಕೃಷಿ ಒಳಗೆ ಲಾಭದಾಯಕ ಹೆಂಗದ ಅನ್ನೋದು ಗೊತ್ತಾಗುತ್ತೆ. ತುಂಬಾ ಒಳ್ಳೆಯ ವಿಚಾರವನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ಈಗ ಒಂದ್ ವೇಳೆ ನಾವಿವರೇ ತಾವು ನೀಡಿದಂತ ಒಂದು ಸಂದರ್ಶನವನ್ನ ಸಾಕಷ್ಟು ಜನ ಅಂದ್ರೆ ಲಕ್ಷಾಂತರ ರೈತರು ಕೇಳ್ತಾ ಇರ್ತಾರೆ. ಈಗ ಈ ರೈತ ಬಾಂಧವರಲ್ಲಿ ಯಾರಾದರೂ ರೈತ ಮಹಿಳೆ ಆಗಿರ್ಬೋದು ಅಥವಾ ರೈತರಾಗಿರ್ಬೋದು, ಅವರು ಪ್ರೇರೇಪಿತರಾಗಿ ನಾವು ನಿಮ್ಮ ಹೊಲವನ್ನು ನೋಡಬೇಕು ಅಥವಾ ನಿಮ್ಮ ಹೊಲದಲ್ಲಿ ಯಾವ ರೀತಿ ಜೀವಾಮೃತವನ್ನ ಮಾಡ್ತೀರಿ ಅಥವಾ ತಿಪ್ಪೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಿ, ಆಮೇಲೆ ಗಂಜಲನ್ನ ಯಾವ ರೀತಿ ಶೇಖರಣೆ ಮಾಡ್ತೀರಿ, ಶೇಖರಣೆ ಮಾಡಿ ಅದನ್ನ ಎಲ್ಲೆಲ್ಲಿ ಬಳಕೆ ಮಾಡ್ತೀರಿ, ಬೀಜೋಪಚಾರಕ್ಕಾಗಲಿ ಅಥವಾ ಯಾವ್ದಕ್ಕಾಗಲಿ ಬಳಕೆ ಮಾಡ್ತಿರಲ್ಲ, ಅದನ್ನ ಈ ಬಳಕೆ ಮಾಡಬೇಕಾದಾಗ ಅಲ್ಲಿ ನೋಡ್ಬೇಕು ಅಂತಂದ್ರೆ ತಮ್ಮ ಹೊಲಕ್ಕೆ ಬರಬೇಕು ಅಂದ್ರೆ ತಮ್ಮ ಜಮೀನು ಎಲ್ಲಿ ಬರ್ತದೆ ಮತ್ತೆ ತಾವು ಯಾವಾಗ ಬರುವಂತ ರೈತರಿಗೆ ಲಭ್ಯವಿರ್ತೀರಿ, ತಮ್ಮದು ಮೊಬೈಲ್ ಸಂಖ್ಯೆ ತಿಳಿಸ್ತೀರಿ? ಸರ್, ಒಂದು ದಿವಸದೊಳಗೆ ಸುಮಾರು 9 ಕೆಲಸಗಳ ಮೇಲೆ ಇರ್ತೀನಿ ಸರ್. ಅಂದ್ರೆ ಮುಖ್ಯವಾಗಿ ಬೆಳಗ್ಗೆ ಅಂದ್ರೆ ನನ್ನ ಟೈಮಿಂಗ್ ಮಾಡ್ಕೊಂಡಿನಿ, 6-8 ಗಂಟೆ ಒಂದು ಕೆಲಸ, 8 ಗಂಟೆಯಿಂದ 10 ಗಂಟೆ ಒಂದು ಕೆಲಸ, 10 ಗಂಟೆಯಿಂದ ಮತ್ತೆ ಹಿಂಗೆ ಎಲ್ಲರೆ ದಾಳಿಂಬೆ ದ್ರಾಕ್ಷಿ ಕಡೆ ಉತ್ತೇಜಕರ ಕೆಲಸ ಮಾಡ್ತೀನಿ, ಅವ್ರ ಕರೆದ್ರೆ ಅವ್ರ ಕಡೆ ಹೋಗ್ತೀನಿ. ಆಮೇಲೆ ಇಲ್ಲಪ್ಪ ಇವತ್ತು ಗಳೆ ಬಾಡಿಗೆ ಗಳೆ ಅದಂದ್ರೆ ಹೊರಗಡೆ ಗಳೆಗೆ ಹೋಗ್ತೀನಿ. ಈ ರೀತಿ ಸುಮಾರು ಕೆಲಸಗಳು ಮಾಡೋದ್ರಿಂದ ನನಗೆ ಅವಾಗಿಂದ ಅವಾಗೆ ಫೋನ್ದಾಗ ಬಂದು ಮಾತಾಡ್ತೀನಿ ಅಂದ್ರೆ ಸಿಗುದಿಲ್ಲ. ಒಂದು ಮಿನಿಮಮ್ ನನಗೆ 2-3 ದಿವಸ ಮುಂಚಿತವಾಗಿ ನಾವು ಇಂಥ ದಿನ ಇಷ್ಟು ಜನ ಬರ್ತೇವ್ರಿ ಅಂತಂದ್ರೆ ಆಮೇಲೆ ನಮ್ ಗುಂಪು ಆಗಿ ಬರೋಕೆ ಒಂದು ಹೆಚ್ಚು ಒತ್ತು ಕೊಟ್ಟಿರ್ ಸರ್. ಯಾಕಂದ್ರೆ ಒಬ್ರು ಹೇಳೋದ್ರಿಂದ ಅದೇ ಸಮಯದಲ್ಲಿ ಒಂದ್ ನಾಲ್ಕೈದು ಜನ ಬಂದ್ರೆ ಒಂದು ಇದು ಆಗುತ್ತ. ಆಮೇಲೆ ನಾವು ಬಂದಕ ಯಾವುದೇ ರೀತಿ ಪೀಗಿ ಏನು ತೋಳ ಪುಕ್ಕಟವಾಗಿ ಅವ್ರ ಮನ ಮತ್ತು ಮನೆ ಪೂರ್ಣ ಮುಟ್ಟುವಂಗ ಅವ್ರ ಸುಸ್ಥಿರ ಕೃಷಿ ಬಗ್ಗೆ ಯಾವುದೇ ರೀತಿ ನಾವು ಪೀ ತಗೊಳ್ಳೋದನ್ನ ಅವ್ರಿಗೆ ತಿಳಿಸ್ಕೊಡ್ತೀವಿ. ತಮ್ದು ಮನೆ ನಂಬರ್ ಯಾವ್ದು ಹೇಳ್ತೀರಿ? ಹೇಳ್ತೀನಿ ಸರ್, 8085 8085 1985 ಅಂದ್ರೆ ಈ ನಂಬರ್ಗೆ ಕರೆ ಮಾಡಿ ತಮಗೆ ಕರೆ ಮಾಡಿದ್ರೆ ಸಿಗ್ತೀರಿ. ಮತ್ತೆ ಕರೆ ಮಾಡಿ ಒಂದು ಎರಡು ದಿವಸ ಮೊದಲೇ ತಮ್ಮ ಕಡೆಯಿಂದ ಅಪಾಯಿಂಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾ ಇದ್ರಿ. ತುಂಬಾ ಸಂತೋಷ. ತಾವು ಇದುವರೆಗೆ ಸಮಗ್ರ ಸುಸ್ಥಿರ ಕೃಷಿಯಲ್ಲಿ ತಾವು ಬೆಳೀತಾ ಇದ್ದದನ್ನ ಅಂದ್ರೆ ಈ ಒಣಬೇಸಾಯ ಪದ್ಧತಿಯಲ್ಲಿ ಸುಸ್ಥಿರ ಕೃಷಿ, ಆಮೇಲೆ ಮಿಶ್ರ ತರಕಾರಿ, ಕೋಳಿ ಸಾಕಾಣಿಕೆ, ಆಡು ಸಾಕಾಣಿಕೆ ಮತ್ತು ಹೈನುಗಾರಿಕೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ವಿಜಯಪುರ ಆಕಾಶವಾಣಿ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ? ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijaypuraakashavani@gmail.com. ಕೇಳುಗರೆ, ಇದುವರೆಗೆ ಇಂಡಿ ತಾಲೂಕಿನ ಇಂಚಗಿರಿ ಗ್ರಾಮದ ಕೃಷಿ ಅನುಭವಿ ಶೆಟ್ಟಪ್ಪ ನಾವಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಕಿರಣ್ ಕುಮಾರ್ ಶೇಖ್ದಾರ್. ಈಗ ಜಾನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಭಜನಾ ಪದಗಳನ್ನು ಕಣ್ಣೊಳಿಯ ಚಿದಾನಂದ ಪಿ ಹಾಗೂ ಸಂಗಡಿಗರಿಂದ. ಪಡದರ ಶಿವನೀನ ಒಲೆಯುವಣೆ ಮರುಳೆ ಬಿಡು ಭಯದೊಳು ದಂಭವ ಮಾನಸದೋಳು ಎಡಬಿಡದಿರು ಸಂಭವ. ನಡಕೊಂಡರೇನುಂಟು ಲೋಕರಿ ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕರಿ ಮನ ಮೆಚ್ಚಿ ನಡಕೊಂಬುವದೇ ಚಂದ ಮೆಚ್ಚುತ್ತ ನಿಲ್ನ ಕೈಲಾಸ ಕೈವಾರೆ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೈವಾರೆ ಜನನ ಮೆಚ್ಚದಿದ್ದರೆ ಶಿವ ಬಿಡುತ್ತಿ ಹಣೆ you ಅರಿಯನೆ ಚಿನ್ನಮಯ ಶಿವನೆ ಎಲ್ಲ ಶಿವತಾನು ಮನೆ ಮಾಡಿ ಕೊಂಡಿಹನ್ ಜನ ಮೆಚ್ಚಿ ನಡೆದರೆ ಶಿವ ಮೆತ್ತುವ ಮರೆಯಾ